ಇಂದಿನ ರೇಡಿಯೋ ಗಿರ್ಮಿಟ್ ಕೇಳುಗರಿಗೆಲ್ಲ ದನಿ ಪಯಣ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ನಿಮ್ಮ ರೇಡಿಯೋ ಗಿರ್ಮಿಟ್ ತಂಡದ ಪರವಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇರುವಂತವರು ಶ್ರೀಯುತ ಗುರುರಾಜ್ ಕುಲಕರ್ಣಿ ಹಾಗೂ ಅವರ ಮಗ ಅನಿಮೇಶ್ ಕುಲಕರ್ಣಿ. ಬನ್ನಿ ಇಂದಿನ ದನಿ ಪಯಣವನ್ನು ಪ್ರಾರಂಭ ಮಾಡೋಣ. ಅಪ್ಪ, ನಾವು ಬೆಳಬೆಳಗ್ಗೆ ನಾ ಎಲ್ಲುಂಟೇವಿ? ಈಗ ನಾವು ಬೆಂಗಳೂರಿನ ಅರಮನೆ ಕೋಟೆ ನೋಡ್ಕೊಂಡು ಬರ್ಲಿಕ್ಕೆ ಹೊಂಟೇವಿ. ನೀ ಜಲ್ದಿ ಕಾರ್ನ ಹತ್ತಿಕ್ಕೆ, ಜಲ್ದಿ ಹತ್ತ. ಸರಿ ಅಪ್ಪ. ಅಂದಂಗೆ ನಾನು ಅಮ್ಮ ಸೇರಿ ಭಾಳ ಪುಕ್ಕೇರಿಯವ್ರ ಪ್ರಸಿದ್ಧ ಹಾಡಾದ ಯಾತಕವ್ವ ಹುಬ್ಬಳ್ಳಿ ಧಾರವಾಡ ಅನ್ನೋದ್ರ ಅಣಕ್ ವಾಡ ಮಾಡೇವಿ. ಸಿಡಿ ಪ್ಲೇಯರ್ನಾಗ ಹಚ್ತಂತಡಿ. ಏ ಹಚ್ಚ ಹಚ್ಚ. ಈಗ ಕೆ ಆರ್ ಮಾರ್ಕೆಟ್ ಬಂತು, ನಾವು ಹೋಗ್ಬೇಕಾದದ್ದು ಇಲ್ಲೇ. ಅಪ್ಪ, ಬೆಂಗಳೂರಿನ ಕೋಟೆ ತೋರಿಸ್ತೇನೆ, ಅರಮನೆ ತೋರಿಸ್ತೇನೆ ಅಂತ ಹೇಳಿ ಕೆ ಆರ್ ಮಾರ್ಕೆಟಿಗೆ ಕರ್ಕೊಂಬಂದಿಯಲ್ಲ, ನೀ ಏರ್ಪೋರ್ಟ್ ರೋಡ್ನಾಗಿರು ಅರಮನೆ ಮೈದಾನದಾಗಿರು ಅರಮನೆ ತೋರಿಸ್ತೀ ಅಂತ ಅನ್ಕೊಂಡಿದ್ದೆ. ನಾ ಸಿಟಿ ಬಸ್ನಾಗ ಹೋಗ್ಬೇಕಾದ್ರೆ ಈ ಕೆ ಆರ್ ಮಾರ್ಕೆಟ್ನಲ್ಲಿ ಬರೀ ಗಜಿಬಿಜಿ ಕಂಡಿತು. ಇಲ್ಲೇನು ಅರಮನೆ ಅದ? ನೀ ಹೇಳಿದ್ದು ಬಳ್ಳಾರಿ ರಸ್ತೆ ಅರಮನೆ. ಆ ಬಳ್ಳಾರಿ ರಸ್ತೆ ಅರಮನೆ ಅದೆಲ್ಲ ಒಂಚೂರು ಆಧುನಿಕ ಕಾಲದ್ದು. ಇಲ್ಲಿ ಈ ಹಳೆ ಬೆಂಗಳೂರಿನಾಗಿರೋ ಅರಮನೆ ಅದಲ್ಲ, ಅದು ಅದಕ್ಕೆ ಐತಿಹಾಸಿಕ ಮಹತ್ವ ಜಾಸ್ತಿ ಅದ. ನೀನು ಈ ಗಜಿಬಿಜಿ ಯೋಗ ಏನಿರಲಿ ಸಾಧ್ಯ ಅಂತೀಯ? ಬಾ, ಈಗ ನಿನಗೆ ಏನೆಲ್ಲ ಅದ ಅಂತ ತೋರಿಸ್ತೇನೆ. ಸರಿಯಪ್ಪ, ನಡಿ, ಏನಾರ ಅದ ನೋಡೋಣ. ಈಗ ನಾನು ಗಾಡಿ ಪಾರ್ಕ್ ಮಾಡ್ತೇನೆ, ಪಾರ್ಕ್ ಮಾಡಿ ಹೋಗೋಣ. ನಾವೀಗ ಮೆಟ್ರೋ ಸ್ಟೇಷನ್ ಹೊರ ಬಂದ್ವಿ ಅಲ್ವಾ. ಹಿಂತಿರುಗಿ ನೋಡಲ್ಲೇ, ಮೆಟ್ರೋ ಸ್ಟೇಷನ್ನು ಕ್ವಾಟಿ ಡಿಸೈನ್ನಾಗ ಕಟ್ಟಾರ ನೋಡು. ಹಿಂಗೆ ಈ ರೋಡ್ ಗುಂಟ ಹೋಗೋಣ, ಬೆಂಗಳೂರು ಕ್ವಾಟಿ ಸಿಗ್ತದ. ಓ ಅಪ್ಪ, ಅಲ್ಲೇ ಕಾಣ್ಲಿಕ್ಕತ್ತದ. ನಾವು ಸಿಟಿ ಬಸ್ನಾಗ ಹೋಗ್ಬೇಕಾದ್ರ ಆ ಬತೇರಿ ಕಾಣ ಬರ್ತದ ನೋಡು. ಅದು ಬತೇರಿ ಅಲ್ಲ, ಅದು ಕೋಟೆ ಬಾಗಿಲು. ಮೊದಲಿದ್ದ ಕೋಟೆ ಉಳಿದೆಲ್ಲ ಭಾಗ ಹಾಳಾಗಿ ಹೋಗಿ ಈಗ ಬರೇ ಆ ಅಗಸಿ ಬಾಗಿಲಷ್ಟೇ ಉಳ್ಕೊಂಡದ. ಈಗಿನ ಭಾಳ ಜನರಿಗೆ ಈ ಬೆಂಗಳೂರಿನಲ್ಲಿ ಕೋಟೆ ಇತ್ತಂತನೂ ಗೊತ್ತಿಲ್ಲ ನೋಡು. ಹೌದೌದು, ಭಾಳ ಜನರಿಗೆ ಅದ್ರ ಬಗ್ಗೆ ಮಾಹಿತಿ ಇರುವುದಿಲ್ಲ. ಈ ನಿನಗೆ ಗೊತ್ತಿಲ್ಲ ನೋಡು, ಈ ಬೆಂಗಳೂರಿನಾಗ ಇದ್ದದ್ದು ಒಂದು ಕೋಟೆ ಅಲ್ಲ, ಎರಡು ಕೋಟೆ ಅಂತ. ಏನು, ಎರಡು ಕೋಟೆವನ್ನ? ಈಗ ಉಳಿದಿರುವ ಬಾಗಿಲಿರುವುದು ಕೋಟೆ ಒಂದು, ಇನ್ನೊಂದು ಯಾವುದು? ಹಾ ಹೇಳ್ತೇನೆ. ಅದಕ್ಕಿಂತ ಮೊದಲು ಅವಾಗ ಇದ್ದಂಥ ಬೆಂಗಳೂರಿನ ಆಕಾಶ ನನ್ನ ಮೊಬೈಲ್ನ ತೋರಿಸ್ತೇನೆ, ಅದನ್ನು ನೋಡು. ಹಾ ಇಲ್ಲದ ನೋಡಿಲ್ಲ, ಮ್ಯಾಲೆ ಉತ್ತರ ಕದ ಅಲ್ಲ, ಅದು ದೊಡ್ಡ ಕೋಟೆ, ಅದು ಹಳೆಯದು. ಆ ಜಗಕ್ಕೆ ಪೇಟೆ ಅಂತಲೂ ಕರಿತಿದ್ರು. ಕೆಳಗದ ಅಲ್ಲ ಸಣ್ಣದು, ಒಂದು ತೆಂಗಿನಕಾಯಿ ಆಕಾರದ ಅಲ್ಲ, ಅದು ಹೊಸ ಕೋಟೆ. ಈ ಹೊಸ ಕೋಟೆಗೆ ಬರೀ ಕೋಟೆ ಅಂತ ಕರಿತಿದ್ರು, ಮ್ಯಾಲಿನ ದೊಡ್ಡ ಕೋಟೆಗೆ ಪೇಟೆ ಅಂತ ಕರಿತಿದ್ರು. ಈ ಕೋಟೆದಲ್ಲ ಇದು ಪೇಟೆಗಿಂತ ನಂತರ ಕಟ್ಟಿದ್ದು. ಅಪ್ಪ ಅಂತ ತೋರಿಸು, ತೋರಿಸು. ಹಾಂ ನೋಡು, ಇದು ಯಾವಾಗಿನ ನಕ್ಷೇಪ? ಓ ಇಲ್ಲೇ ಬರ್ದ ನೋಡು, ಬೆಂಗಳೂರು ಮೂರನೇ ಮೈಸೂರು ಯುದ್ಧದಲ್ಲಿ 1791 ಲಾರ್ಡ್ ಕರ್ನವಾಲಿಸ್ನ ವಶಪಡಿಸಿಕೊಂಡಾಗ. ಹೌದೌದು, ಈ ನಕಾಶ ನಾನು ಬೆಂಗಳೂರು ದರ್ಶನ್ ಪುಸ್ತಕದಿಂದ ತಗೊಂಡೇನೆ. ಇದು ಬಹುಶಃ 1791 ರಾಬರ್ಟ್ ಹೋಮ್ ಎಂಬ ಆಂಗ್ಲ ಅಧಿಕಾರಿ ಬರೆದ ನಕಾಶ. ಈಗ ನಾವು ಬಂದು ಮುಟ್ಟೇವಲ್ಲ ಈ ಕೋಟೆ ಭಾಗ, ಇದಕ್ಕೆ ದೆಹಲಿ ಗೇಟ್ ಅಂತ ಕರೀತಾರೆ, ಅಂದ್ರೆ ದೆಹಲಿ ಬಾಗಿಲು ಅಂತ. ಅಪ್ಪ ಇಲ್ಲೊಂದು ಬೋರ್ಡ್ ಹಾಕ್ಯಾರ, ಓದೋನ್ ತಡಿ. ಏ ಓದು ಓದು ಓದು. ಬೆಂಗಳೂರು ಕೋಟೆ, ಬೇಗೂರು ದೇವಾಲಯದ ಬಳಿ ದೊರೆತ ಕ್ರಿಶಕ 890 ಗಂಗರ ಕಾಲದ ಶಾಸನದಲ್ಲಿ ಬೆಂಗಳೂರು ನಗರದ ಬಗ್ಗೆ ಉಲ್ಲೇಖ ದೊರೆಯುತ್ತದೆ. ಅಪ್ಪ ಇದು ಬೇಗೂರಿನ ನಾಗತ್ತರನೇ ಶಾಸನ ಅಲ್ಲ, ಅದರ ಪ್ರತಿಕೃತಿ ಜೊತೆ ನಾ ಫೋಟೋ ಹೊಡ್ಕೊಂಡಿದ್ದೆ. ಹೌದೌದೌದು, ಅದನ್ನು ಇನ್ಸ್ಕ್ರಿಪ್ಷನ್ ಸ್ಟೋನ್ಸ್ ಆಫ್ ಬೆಂಗಳೂರು ಎಂಬ ಸಂಸ್ಥೆಯವರು ಪ್ರತಿಕೃತಿ ಮಾಡಿದ್ರು. ಬೆಂಗಳೂರಿನಾಗಿರುವ ಕಲಬರಹಗಳ ಬಗ್ಗೆ ಆ ಸಂಸ್ಥೆಯ ಶ್ರೀ ಉದಯ್ ಕುಮಾರ್ ಅವರು ಉಪನ್ಯಾಸ ಕೊಟ್ಟಿದ್ರು. ಅದಕ್ಕೆ ನಾನು ನೀನು ಅವಾಗ ಹೋಗಿದ್ವಿ, ಆ ಪ್ರತಿಕೃತಿ ಜೊತೆ ಫೋಟೋನೂ ತೆಗೆಸ್ಕೊಂಡಿದ್ವಿ. ಹೌದಪ್ಪ ನನಗೆ ನೆನಪದ, ಅವರ ಉಪನ್ಯಾಸದಾಗ ಬೆಂಗಳೂರಿನ ಹೆಸರಿನ ಬಗ್ಗೆ ಕೆಂಪೇಗೌಡರು ಹೊಯ್ಸಳೇಶ್ವರ ಬಲ್ಲಾಳನಿಗೂ ಕಾಡಿನಲ್ಲಿ ದಾರಿ ತಪ್ಪಿದ್ದಾಗ ಒಂದು ಮುದುಕಿ ಬೆಂದ ಕಾಳು ನೀರನ್ನು ಕೊಟ್ಟು ಉಪಕರಿಸಿದ್ದಾಗ ಈ ಊರಿಗೆ ಬೆಂಗದ ಕಾಳೂರು ಎಂದ ಹೆಸರಿಟ್ಟರು ಅನ್ನೋದು ಅರೆಬೆಂದ ಸಿದ್ಧಾಂತ ಅಂತ ಹೇಳಿದರು. ಈ ಬೇಗೂರಿನ ಶಾಸನ ಕೆಂಪೇಗೌಡರಿಗೂ ವೀರಬಲ್ಲಾಳನಿಗೂ ಹಲವಾರು ಶತಮಾನಗಳ ಹಿಂದೆ ಬೆಂಗಳೂರು ಎಂಬ ಹೆಸರಿನ ಊರಿತ್ತು ಅಂತ ಅನ್ನೋದಕ್ಕೆ ಸಾಕ್ಷಿಯಾದ ಅಂತ ಅವರು ಹೇಳಿದರು. ಹೌದಪ್ಪ ಸರಿಯಾಗಿ ನೆನ್ಪಿಟ್ಟಿ. ಈ ಬರಹನು 15 ಹೇಳ್ತದ, ಈಗ ಮುಂದೋದು. 1537 ವಿಜಯನಗರದ ಸಾಮಂತರಾಗಿದ್ದ ಕೆಂಪೇಗೌಡರು ಬೆಂಗಳೂರು ನಗರವನ್ನು ನಿರ್ಮಿಸಿ ಕೋಟೆಯೊಂದರ ನಿರ್ಮಾಣ ಮಾಡಿದ್ದು ಸಮಕಾಲೀನ ಶಾಸನಗಳಿಂದ ತಿಳಿದು ಬರುತ್ತದೆ. ಅಪ್ಪ ಇದರ ಕೆಂಪೇಗೌಡರು ಬೆಂಗಳೂರು ನಗರವನ್ನು ನಿರ್ಮಿಸಿದ್ರ ಅಂತ ಬರ್ದದಲ್ಲ. ಕೆಂಪೇಗೌಡರು ನಗರವನ್ನು ಅಂದ್ರ ನಗರವನ್ನು ಮತ್ತು ಕೋಟೆಯನ್ನು ನಿರ್ಮಿಸಿರು ಅಂತ ಅದ್ರಾಗ ಬರ್ದದ. ಅದೇನ್ ತಪ್ಪಲ್ಲ. ಈಗ ಚಿಕ್ಕಪೇಟೆ ಮತ್ತು ಅವನಿ ರಸ್ತೆ ಕೂಡುವಲ್ಲೇ ಕ್ರಿಸ್ತ ಶಕ 1537 ಈ ಊರಿನ ಗುದ್ದಲಿ ಪೂಜೆ ಮಾಡಿ ಕೋಟೆ ಕಟ್ಟಲು ಶುರು ಮಾಡಿದರು. ಈ ಊರಿಗೆ ತಮ್ಮ ತಾಯಿ, ತಮ್ಮ ಹೆಂಡತಿ, ತಮ್ಮ ಸೊಸೆಯ ತವರೂರಾಗಿದ್ದ ಹಳೆ ಬೆಂಗಳೂರಿನ ಹೆಸರನ್ನು ಇಡಬೇಕು ಅಂತಂದು ಅವರು ವಿಚಾರ ಮಾಡಿ ಅದಕ್ಕೆ ಈ ಹೊಸ ನಗರಕ್ಕೂ ಆ ಹಳ್ಳಿಯ ಹೆಸರನ್ನು ಇಟ್ಟರು ಅಂತ ಕೆಲ ಇತಿಹಾಸಕಾರರು ಹೇಳ್ತಾರೆ. ಅದನ್ನು ಈ ಬೋರ್ಡ್ನಾಗೂ ಬರ್ದಾರೆ. ಈಗ ನಿಮ್ಮ ಮುಂದೋದು. ತದನಂತರ ಮೊಘಲರ ಮೈಸೂರಿನ ಚಿಕ್ಕ ದೇವರಾಯರಿಗೆ 1689 ಈ ಬೆಂಗಳೂರನ್ನು ಭೋಗ್ಯವಾಗಿ ನೀಡಿದುದಾಗಿ ತಿಳಿದು ಬರುತ್ತದೆ. ಚಿಕ್ಕ ದೇವರಾಯರು ಕೋಟೆಯನ್ನು ಮತ್ತಷ್ಟು ವಿಸ್ತಾರಗೊಳಿಸಿ ಅದರ ದಕ್ಷಿಣ ಭಾಗದಲ್ಲಿ ಶ್ರೀ ವೆಂಕಟೇಶ್ವರ ದೇವಾಲಯ ನಿರ್ಮಾಣ ಮಾಡಿದರು. ಕ್ರಿಸ್ತಶಕ 1758 ಇದನ್ನು ಜಾಗೀರಾಗಿ ಪಡೆದ ಹೈದರಲ್ಲಿ 1761 ವೇಳೆಗೆ ಈ ಕೋಟೆಯನ್ನು ವಿಸ್ತರಿಸಿ ಮತ್ತಷ್ಟು ಬಲಪಡಿಸಿದನು. 1791 ಈಸ್ಟ್ ಇಂಡಿಯಾ ಕಂಪನಿಯ ಲಾರ್ಡ್ ಕಾರ್ನ್ವಾಲಿಸನು ಈ ಕೋಟೆಯನ್ನು ಗೆದ್ದು ವಶಪಡಿಸಿಕೊಂಡು 1 ವರ್ಷದ ನಂತರ ಶ್ರೀರಂಗಪಟ್ಟಣದ ಕರಾರಿನಂತೆ ಟಿಪ್ಪು ಸುಲ್ತಾನನಿಗೆ ಹಸ್ತಾಂತರಿಸಿದನು. ತಡಿ, ಇದರಾಗ ಒಂಚೂರು ಮಾಹಿತಿ ಸರಿ ಮಾಡಬೇಕಾಗಿದೆ. ಚಿಕ್ಕ ದೇವರಾಯರು ಕೋಟೆಯನ್ನು ವಿಸ್ತರಿಸಿದರು ಅನ್ನೋದು ಅಷ್ಟೇನು ಸರಿಯಲ್ಲ. ಅವರು ಈ ದಕ್ಷಿಣದಲ್ಲಿದ್ದ ಚಿಕ್ಕ ಕೋಟೆಯನ್ನು ಕಟ್ಟಿಸಿದರು. ಅವರು ಕಟ್ಟಿಸಿದ ಆ ಮಣ್ಣಿನ ಕೋಟೆಯನ್ನು ಹೈದರಾಲಿ ಕಲ್ಲಿನ ಕೋಟೆಯಾಗಿ ಪರಿವರ್ತಿಸಿದ. ಅಪ್ಪ ತಡಿ ಒಂಚೂರು, ನಾ ಪೂರ್ತಿ ಓದ್ತೇನೆ ಆಮೇಲೆ ಹೇಳಿ ಅಂತ. ಏ ಅಡ್ಡಿಲ್ಲ, ಓದು. ಮೂಲಕೋಟೆಯು ವಿನ್ಯಾಸದಲ್ಲಿ ದೀರ್ಘ ವೃತ್ತಾಕಾರವಾಗಿದ್ದು ಒಂದು ಜಲರಹಿತ ಕಂದಕದಿಂದ ಆವೃತವಾಗಿದೆ. ಈ ವಿನ್ಯಾಸಕ್ಕನುಗುಣವಾಗಿ ಆಯಕಟ್ಟಿನ ಸ್ಥಳಗಳಲ್ಲಿ ಉನ್ನತವಾದ ಮಹಾದ್ವಾರಗಳನ್ನು ಉಳಿಸಿ ಉತ್ತರದಲ್ಲಿ ಯಲಹಂಕ ಮತ್ತು ದೆಹಲಿ ಬಾಗಿಲನ್ನು, ಪೂರ್ವದಲ್ಲಿ ಅಲಸೂರು ಬಾಗಿಲನ್ನು, ದಕ್ಷಿಣದಲ್ಲಿ ಕನಕಹಳ್ಳಿ ಮತ್ತು ಮೈಸೂರು ಬಾಗಿಲನ್ನು ಹಾಗೂ ಪಶ್ಚಿಮದಲ್ಲಿ ಕೆಂಗೇರಿ ಬಾಗಿಲನ್ನು ಅಳವಡಿಸಲಾಗಿತ್ತು. ಬೃಹದಾಕಾರದಲ್ಲಿ ಬೆಳೆದಿರುವ ಬೆಂಗಳೂರು ಮಹಾನಗರಗಳಲ್ಲಿ ಇವುಗಳು ಲಯವಾಗಿದ್ದರೂ ಪ್ರಸ್ತುತ ಭಾಗ ಮಾತ್ರ ಉಳಿದಿದೆ. ಇದರಲ್ಲಿ ಒಂದು ಸೆರೆಮನೆ, ಸಣ್ಣ ಗಣೇಶನ ದೇವಾಲಯ ಹಾಗೂ 3 ಬಾಗಿಲುಗಳಿದ್ದು ರಾಜಪ್ರಾಂಗಣ ಮತ್ತು ಸಾರ್ವಜನಿಕ ನೆಲೆಗಳನ್ನು ಸೇರಿಸುತ್ತದೆ. ಕಣಶಿಲೆಯ ಕೋಟೆಯ ಗೋಡೆಗಳು ಸ್ವಲ್ಪ ಇಳಿಜಾರಾಗಿದ್ದು ಮಹಾದ್ವಾರದ ಬಳಿ ಸುಂದರವಾದ ಗಾರುಗಚ್ಚಿನ ಕುಸೂರಿ ಕೆಲಸದಿಂದ ಅಲಂಕರಿಸಲಾಗಿದೆ. ಇದೇ ಅಲ್ಲದೆ ಲಾರ್ಡ್ ಕಾರ್ನ್ವಾಲಿಸನು ಈ ಸ್ಥಳದಲ್ಲಿ ಬೆಂಗಳೂರು ಕೋಟೆಯನ್ನು ಭಗ್ನವಾಗಿಸುವುದಾಗಿ ತಿಳಿಸುವುದಕ್ಕೆ 1 ಸಮಕಾಲೀನ ಶಾಸನವಿದೆ. ಇದಲ್ಲದೆ ಸರ್ ಡೇವಿಡ್ ಬೈರ್ಡ್ ಮತ್ತು ಇತರ ಆಂಗ್ಲರನ್ನು 1785 ಸೆರೆ ಇಟ್ಟಿದ್ದ ಬಗ್ಗೆ ಸೆರೆಮನೆಯ ಶಾಸನವೂ ಸಿಗುತ್ತದೆ. ಮೊದಲದು ಅದರಾಗ ಎರಡು ಸ್ಪೆಲ್ಲಿಂಗ್ ಮಿಸ್ಟೇಕ್ ಅವ. ಒಂದು ಅದು ಅಲಸೂರಲ್ಲ, ಹಲಸೂರು. ಮತ್ತು ಅದು ಕನಕನ ಹಳ್ಳಿ ಅಲ್ಲ, ಕಾನ್ಕಾನ್ ಹಳ್ಳಿ ಅಂದ್ರೆ ಈಗಿನ ಕನಕಪುರ. ಮತ್ತು ಈ ಬೈಡ್ ಮಹಾಶಯ ಬಗ್ಗೆ 1784 ಅವನನ್ನು ಮಂಗಳೂರು ಒಪ್ಪಂದ ಪ್ರಕಾರ ಬಿಡುಗಡೆ ಮಾಡಲಾಗಿತ್ತು. ಹಿಂಗಾಗಿ ಅವನ ಬಗ್ಗೆ ಹೇಳಿದ್ದ ಮಾಹಿತಿನೂ ಒಂಚೂರು ಈ ಬೋರ್ಡ್ನಾಗ ತಪ್ಪದ ಅನ್ಸುತ್ತೆ. ಈ ಬೈಡ್ ಮಹಾಶಯನ ಬಗ್ಗೆ ಇನ್ನೊಂದಿಷ್ಟು ಆಸಕ್ತಿಕರ ಮಾಹಿತಿನೂ ಅದ. 1799 ಶ್ರೀರಂಗಪಟ್ಟಣದಾಗ ಟಿಪ್ಪುವಿನ ಮೇಲೆ ಯುದ್ಧ ಆದಾಗ, ಟಿಪ್ಪು ಯುದ್ಧದಾಗ ತೀರ್ಕೊಂಡಾಗ ಅವನ ಶವವನ್ನು ಗುರುತಿಸಿದವರೋಗ ಈ ಬೈಡ್ ಮಹಾಶಯನೂ ಒಬ್ಬನು ಅಂತ ಹೇಳ್ತಾರೆ. ಆಮೇಲೆ ಈ ಬೈಡನ್ ಬಗ್ಗೆ ಇವನ ಹೆಸರಿಟ್ಟುಕೊಂಡು ಒಂದು ಬ್ಯಾರಕ್ಕೂ ನಮ್ಮ ಬೆಂಗಳೂರಿನ ಕಂಟೋನ್ಮೆಂಟಿನ ಮಿಲಿಟ್ರಿ ಜಾಗದಾಗ ಅದ ಅಂತ ಹೇಳ್ತಾರೆ. ನಾನು ಅದನ್ನು ನೋಡಿಲ್ಲ. ಅಪ್ಪ ಈ ಶಾಸನಗಳವ ಅಂತಂದೆಲ್ಲ ಎಲ್ಲವ? ಬೈಡನ್ ಸೆರೆ ಇಟ್ಟಿದ್ದ ಜೇಲು ಮತ್ತು ಅದ್ರ ಶಾಸನ ಅದ ಅಲ್ಲ, ಅಲ್ಲಿ ಕಾಣ್ಲಿಕ್ಕೆ ಅಲ್ಲಿ ಮೆಟ್ಲು ಅದ್ರ ಗೇಟ್ ಹಾಕ್ಯಾರಲ್ಲ, ಅಲ್ಲಿ ಮ್ಯಾಲೆ ಹತ್ತಿ ಹೋದ್ರೆ ಅಲ್ಲದ. ಆ ಕಡೆ ಈಗ ಸಾರ್ವಜನಿಕರಿಗೆ ಪ್ರವೇಶ ಇಲ್ಲ. ಇನ್ನೊಂದು ಶಾಸನ ಅದ ಅಲ್ಲ, ಅದು ಇಲ್ಲಿ ಅದ ನೋಡು, ಒಂಚೂರು ಹಿಂದಕ್ಕೆ ಬಾಯಿಲ್ಲ. ಈಗ ರೋಡ್ನ ನಿಂತ್ರ ಅಲ್ಲಿ ಕಾಣ್ತದೆ ನೋಡು, ಅದ ಅಲ್ಲಿ ಏನು ಬರ್ತಾರೆ ಓದ್ ನೋಡೋದನ್ನ. ಆ ಬೋರ್ಡ ಆ ಬಿಳಿ ಬಣ್ಣದ, ಅದು ನೋಡಿದ್ರೆ ಶಾಸನ ಅನ್ಸಂಗಿಲ್ಲ ನೋಡು. ಹೌದಪ್ಪ, ಅದು 1791 ಹಳೆಯದಲ್ಲ ಅಂತ ಅನಿಸ್ತದೆ. ನಂತರ ದಿನದೊಳಗೆ ಅದು ಬರೆದು ಹಾಕಿದ್ದು ಅಂತ ಅನಿಸುತ್ತೆ. ಈಗ ಅಲ್ಲಿ ಏನು ಬರ್ತದೆ ನೋಡು ಅದನ್ನು ಓದು. ಥ್ರೂ ದಿಸ್ ಬ್ರೀಚ್ ದ ಬ್ರಿಟಿಷ್ ಅಸಲ್ಟ್ ವಾಸ್ ಡೆಲಿವರ್ಡ್ ಆನ್ March 21, 1791. ಇನ್ನು ಒಳಗೆ ಹೋಗೋಣ. ಹಾಂ ನಡಿಯಪ್ಪ, ನೋಡು ಅಗಸಿ ಬಗ್ಲ ನೋಡು, ಎಷ್ಟು ದೊಡ್ಡದದ ನೋಡೋದು. ಅಪ್ಪ ಅಲ್ಲಿ ನೋಡು ಈ ಕೋಟೆ ಬಾಗಿಲಾಗ ಕಬ್ಬಿಣದ ಮುಳ್ಳವ ನೋಡು. ಓ ಅವ ಬಾಗಿಲಿಗೆ ಆನೆಯಿಂದ ಗುದ್ದಿಸಿ ತೆಗಿಬಾರ್ದು ಅಂತಂದು ಆ ಮುಳ್ಳುಗಳನ್ನ ಹಾಕಿರ್ತಿದ್ರು ಅವಾಗ. ಹಾಂ ಈಗ ಒಳಗೆ ಹೋಗೋಣ ನೋಡಲ್ಲ. ಇಲ್ಲಿ ಅದ ನೋಡ ಇಲ್ಲಿ. ಅಪ್ಪ ಎಲ್ಲಿದ ಇಲ್ಲಿ? ಲೇ ಹೆದರಿ ನನ್ನ ಬಗಲಾಗ ಹತ್ಕೂತಲ್ಲ. ಜೀವಂತ ಇಲಿ ಅಲ್ಲ, ಇಲಿ ಮೂರ್ತಿ ಅಲ್ಲದ ನೋಡಲ್ಲಿ. ಓ ಈ ಹಳೆ ಕೋಟೆ ಒಳಗ ಇಲಿ ಹೆಗ್ನ ಇರ್ತಾವಂತ ಹೆದರಿಕೆ ಆತು. ಇದು ಇಲಿ ಮೂರ್ತಿ ಅಂದ್ರೆ ಗಣಪನ ಗುಡಿ ಗ್ಯಾರಂಟಿನ ನೋಡ. ಹಾ ಹೌದೌದು, ಗುಡಿಯೊಳಗಿರೋ ಗಣಪಗ ನಮಸ್ಕಾರ ಮಾಡೋಣಂತೆ. ಗಜಮುಖನೆ ಗಣಪತಿಯೇ ನಿನಗೆ ವಂದನೆ, ನಂಬಿದವರ ಪಾಲಿನ ಕಲ್ಪತರು ನೀನೆ. ಅಪ್ಪ ಅಲ್ಲೇ ಗುಡಿ ಮೇಲ್ ನೋಡು ಗಂಡ ಬೇರುಂಡ ಅದ. ಹೌದಪ್ಪ, ಅದು ಮೈಸೂರು ರಾಜರ ಲಾಂಛನ ಆಗಿತ್ತು. ಈಗ ಬಾಜುಕ್ ಬಾ, ಇಲ್ಲೇ ಕೃಷ್ಣನ್ ಮೂರ್ತಿನೂ ಅದ ನೋಡು. ಓಹೋ, ಇಲ್ಲಿ ಕ್ವಾಟೆ ಗ್ವಾಡೆ ಒಳಗ ಇದ್ದ ಮೂರ್ತಿ ಗುಡಿ ಕಟ್ಟ್ಯಾರ ನೋಡು. ಎಲ್ಲಾ ಕಡೆ ಗೋಪಾಲ ಕೃಷ್ಣಗ ಎರಡ ಕೈ ಇದ್ರ ಇಲ್ಲೇ ನಾಲ್ಕು ಕೈ ಅದ. ಎರಡು ಕೈಯೊಳಗ ಕೊಳಲ್ ಹಿಡ್ಕೊಂಡ್ರ ಇನ್ನೆರಡು ಕೈಯೊಳಗ ಶಂಖ ಚಕ್ರ ಅದ ನೋಡು. ಹೌದು ನೋಡ್ಲೇ, ಈ ವಿಶೇಷ ನಾನು ಗಮನಿಸಿರ್ಲೇ ಇಲ್ಲ ನೋಡು. ಅಪ್ಪ ಅಲ್ಲಿ ನೋಡು ಇನ್ನೊಂದು ಅಗಸಿ ಬಾಗ್ಲದ. ಹೌದಪ್ಪ, ಇಂಥವು ಒಂದ್ರೊಳಗೊಂದು ಏಳು ಬಾಗ್ಲವ, ಏಳು ಬಾಗ್ಲ ಏಳು ಅಂಗಳ ಇದ್ದುವು ಅಂತ ಹೇಳ್ತಾರ. ಅಪ್ಪ ಇನ್ ನೋಡು ಈ ಎರಡನೇ ಬಾಗ್ಲ ಹತ್ರ ಹೊಯ್ಸಳರ ಮೂರ್ತಿ ಕೆತ್ತಾರ ನೋಡು. ಓ ಅದ ಅದು ಹೊಯ್ಸಳನ ಶಿಲ್ಪ ಅಲ್ಲ ಅನಿಸುತ್ತೆ. ಅದನ್ನು ನೋಡಿ ಕೆಲ ತಜ್ಞರು ಈ ಕೋಟೆ ಹೊಯ್ಸಳ ಕಾಲದಲ್ಲಿ ಕಟ್ಟಿದ್ರು ಅಂತ ಹೇಳ್ತಿದ್ರು, ಆದ್ರೆ ಅದೇನು ಸರಿ ಅನಿಸೋದಿಲ್ಲ. ಡಾಕ್ಟರ್ ಎಸ್ ಕೆ ಅರುಣಿ ಅವರು ತಮ್ಮ ಬೆಂಗಳೂರು ಪರಂಪರೆ ಪುಸ್ತಕದಾಗ ಈ ಶಿಲ್ಪ ಒಂದು ವೀರಗಲ್ಲು ಅಂತ ಹೇಳ್ಯಾರ. ಅಪ್ಪ ಇಲ್ಲಿ ನೋಡು ಮೀನುಗಳ ಚಿತ್ರ ಬರ್ದಾರ, ಅದ್ರ ಬಾಜುಕ ಒಂದು ಮಂಗ್ಯಾನ್ ಚಿತ್ರನೂ ಬರ್ದಾರ ನೋಡು. ಹಾ ಅಲ್ಲೇ ಮ್ಯಾಲ ನೋಡು, ಅಲ್ಲೇ ಒಂದು ಸ್ವಲ್ಪ ಎಡಗಡೆ ನೋಡು, ಅಲ್ಲಿ ಶಿವಲಿಂಗ ಅದ. ಹಾಂ ಇನ್ನು ಆ ಕಡೆ ನೋಡು, ಅದು ದಿಲ್ಲಿ ಬಾಗಿಲಿನ ಮೂರನೇ ಬಾಗಿಲು. ಅಪ್ಪ ಆ ಬಾಗಿಲಿಗೆ ಬಂದ್ ಮಾಡ್ಯಾರಲ್ಲ ಮತ್ತೆ? ಹೌದಪ್ಪ, ಆಗಳ ಹೇಳಿದ್ನಲ್ಲ ನಾನು ಏಳು ಬಾಗಿಲುಗಳು ಏಳು ಅಂಗಳಗಳಿದ್ದು ಈ ಅಗಸಿ ಬಾಗಿಲಿನಾಗ ಅಂತಂದು. ಈಗ ಬರೀ ಮೂರು ಬಾಗಿಲು ಎರಡು ಅಂಗಳ ಉಳ್ಕೊಂಡವು. ಅಷ್ಟು ದೊಡ್ಡದಾಗಿದ್ದ ಕೋಟೆಯ ಪಳವಳಿಕೆಯಾಗಿ ಇವಷ್ಟೇ ಈಗ ಉಳ್ಕೊಂಡವು. ಅಪ್ಪ ಕೋಟೆ ದೊಡ್ಡದಾಗಿತ್ತು ಅಂತಂತೀಯಲ್ಲ, ಈಗಿರು ಬೆಂಗಳೂರಿನಾಗ ಅದು ಎಲ್ಲಿಂದ ಎಲ್ಲಿ ತನಕ ಬರ್ತದ? ಅದನ್ನು ಈ ದೆಹಲಿ ಬಾಗಿಲಿಂದ ಹೊರಗೆ ಹೋಗಿ ಆಮೇಲೆ ಆ ಜಾಗ ತೋರಿಸ್ಕೊತಾ ಹೇಳ್ತೇನೆ. ಈಗ ಇಲ್ಲಿಂದ ಹೊರಡೋಣ. ಈಗ ಈ ಬೆಂಗಳೂರು ಕೋಟೆಯಿಂದ ಹೊರಬರ್ದಕ್ಕೆ ಇಲ್ಲೇ ಇದ್ದಾನೆ ನೋಡು ಕೋಟೆ ಆಂಜನೇಯ. ಕೋಟೆ ಬಾಗಿಲ ಹತ್ರ ಯಾವುದರ ದೇವ್ರ ಗುಡಿ ಇರುವುದು ಸಾಮಾನ್ಯ, ಭಾಳ ಕಡೆ ಆಂಜನೇಯನ ಇರ್ತಾನ. ಹೌದಪ್ಪ, ನೀ ಮೈಸೂರು ಬ್ಯಾಂಕ್ ಹತ್ರ ಇರೋ ಯಲಹಂಕ ಗೇಟ್ ಆಂಜನೇಯನ ಗುಡಿ ತೋರಿಸಿನೂ ಅದನ್ನ ಹೇಳಿದ್ದಿ. ಹಾಂ ಕರೆಕ್ಟ್. ಈ ರಸ್ತೆ ಹಿಂಗೆ ಮುಂದೆ ಹೋಗಿ ಅವನೇ ಅವನೂ ರಸ್ತೆ ಆಗ್ತದೆ. ಅವನೂ ರಸ್ತೆ ಆ ತುದಿಗಿರೋದ ಯಲಹಂಕ ಗೇಟ್. ಈ ಯಲಹಂಕ ಗೇಟ್ನಾಗೂ ಒಬ್ಬ ಹನುಮ, ಮತ್ತು ಈ ದೆಹಲಿ ಗೇಟ್ನಾಗಿರುವ ಒಬ್ಬ ಹನುಮ, ಒಟ್ಟ ಎಲ್ಲೆಲ್ಲೂ ಹನುಮಾನ. ಅಪ್ಪ ಒಂದು ಅನುಮಾನ, ಈ ದೆಹಲಿ ಗೇಟ್ ಅವ ಅಲ್ಲ ಅದು ದಕ್ಷಿಣಕ್ಕದ, ಯಲಹಂಕ ಗೇಟು ಉತ್ತರಕ್ಕದ, ದೆಹಲಿ ಊರು ಯಲಹಂಕ ಊರಿಗಿಂತ ಉತ್ತರಕ್ಕದ, ಮತ್ತು ಈ ಅಗಸಿ ಬಾಗಿಲುಗಳ ಹೆಸರು ಯಾಕೆ ಉಲ್ಟಾ ಅವ? ಓ ಒಳ್ಳೆ ಪ್ರಶ್ನೆ. ಇಲ್ಲಿ ನನ್ನ ಮೊಬೈಲ್ನಾಗ ಬೆಂಗಳೂರಿನ ನಕ್ಷೆ ಅದ ನೋಡಿಲ್ಲಿ ಕೊಟ್ಟಿದ್ದು. ಯಲಹಂಕ ಗೇಟ್ ಅದ ಅಲ್ಲ, ಅದು ಉತ್ತರದ ಟ್ಯಾಟಿ ಅಂತ ಕರಿತಿದ್ದ ಕೆಂಪೇಗೌಡರು ಕಟ್ಟಿದ ಕೋಟೆಯ ಭಾಗದಾಗದ, ಅದರ ಉತ್ತರ ಬಾಗಿಲದು. ಇನ್ನು ದೆಹಲಿ ಗೇಟು ಇಲ್ಲಿ ಕೆಳಗೆ ತೆಂಗಿನಕಾಯಿ ಆಕಾರದ ಚಿಕ್ಕ ಕೋಟೆ ಅದ ಅಲ್ಲ, ಅದು ಶ್ರೀ ಚಿಕ್ಕದೇವರಾಯರ ಒಡೆಯರು ಕಟ್ಟಿಸಿದ ಕೋಟೆಯ ಉತ್ತರದ ಬಾಗಿಲು. ಕೆಂಪೇಗೌಡರ ಕಾಲದಾಗ ಆ ಕೋಟೆಗೆ ಆ ಬಾಗಿಲಿಗೆ ಹೆಸರು ಬರಲಿಕ್ಕೆ ಕಾರಣ ಅಂತಂದ್ರೆ ಅವಾಗ ಯಲಹಂಕ ಆಗಿನ ಜನರಿಗೆ ಮಹತ್ವದ ನಗರ ಆಗಿತ್ತು, ಅದು ಅವರ ರಾಜಧಾನಿ ಆಗಿತ್ತು. ಆಗಿನ ಕಾಲದ ಜನರಿಗೆ ದೆಹಲಿ ಅಷ್ಟು ಮಹತ್ವದ್ದಾಗಿರಲಿಲ್ಲ, ಆದರೆ ಯಾವಾಗ ಚಿಕ್ಕದೇವರಾಯ ಒಡೆಯರು ಕೋಟೆ ಕಟ್ಟಿಸಿದ್ರಲ್ಲ ಅದ್ರ ಬಾಗಿಲಿಗೆ ಹೆಸರು ಜನಪ್ರಿಯ ಆಗುವ ಟೈಮಿಗೆ ಮೊಘಲರ ಆಕ್ರಮಣ ನಡೆದು ಮೊಘಲರ ಆಡಳಿತ ಇಲ್ಲಿ ನಡೆದು ಜನರಿಗೆ ದೆಹಲಿನೂ ಮಹತ್ವದ್ದಾಗಿತ್ತು. ಹೀಗಾಗಿ ಈ ಹೊಸ ಕೋಟೆಯ ಉತ್ತರ ಬಾಗಿಲಿಗೆ ದೆಹಲಿ ಗೇಟ್ ಅಂತ ಹೆಸರು ಬಂತು. ಓ ಹಂಗ ವಿಷಯ. ಈಗ ಕೈಯಾಗ ನಕ್ಷೆ ಹಿಡಿದೇವಲ್ಲ, ನೀ ಆಗ್ಲ ಕೇಳಿಕತ್ತಿದ್ದಲ್ಲ ಬೆಂಗಳೂರು ಕೋಟೆ ಎಲ್ಲಿಂದ ಎಲ್ಲಿವರೆಗೆ ಹಬ್ಬಿತ್ತು ಅಂತಂದು, ಅದ್ರ ಬಗ್ಗೆ ಮಾತಾಡೋಣ. ಈ ನಕಾಶೆ ಒಳಗೆ ಏನು ಜಾಗ ಬರ್ತಾವೆ ಓದು? ಮುತ್ಯಾಲ್ಪೇಟೆ, ತರಮಂಡಲ್ ಪೇಟೆ, ಮನವರ್ತ ಪೇಟೆ, ನಗರ್ತ ಪೇಟೆ, ಚಿಕ್ಕಪೇಟೆ, ದೊಡ್ಡಪೇಟೆ, ಅಕ್ಕಿಪೇಟೆ, ರಾಗಿಪೇಟೆ, ತರ್ಗುಪೇಟೆ, ಹಳ್ಳಿಪೇಟೆ, ಕುಂಬಾರ್ಪೇಟೆ. ಓಪ್ ಓಪ್ ಓಪ್ ಓಪ್, ನಿಲ್ಪ. ನೀ ಕ್ವಾಟಿ ಒಳಗಿನ ಜಾಗಗಳನ್ನ ಹೇಳೋದಕ್ಕಿಂತ ಕ್ವಾಟಿ ಬಾಗಿಲುಗಳನ್ನ ಹೆಸರು ಓದಿ ಹೇಳಿದ್ದಂದ್ರೆ ಬೆಂಗಳೂರು ಕ್ವಾಟಿ ಎಲ್ಲಿವರೆಗೆ ಹಬ್ಬಿತ್ತು ಅಂತ ಹೇಳ್ಬೋದು, ಅದ್ರ ಸಲುವಾಗಿ ಅದನ್ನ ಓದು ಅಂತ ಹೇಳಿದ್ ನಾನು. ಓ ಓಕೆ. ಆದ್ರೆ ಅದಕ್ಕಿಂತ ಮೊದಲು ನಾ ಓದಿದ್ನೆಲ್ಲ ಅವು ಎಷ್ಟೊಂದು ಪೇಟೆಗಳ ಹೆಸರುಗಳೆಲ್ಲ. ಹೌದೌದೌದು, ಆಗಿನ ಕಾಲದೊಳಗೆ ಕೆಂಪೇಗೌಡರು ಕಟ್ಟಿದ ಈ ಕೋಟೆಗೆ ಪೇಟೆ ಅಂತಾನೆ ಕರಿತಿದ್ರು. ಬ್ರಿಟಿಷರಂತೂ ಅದಕ್ಕೆ ಪೆಟ್ಟ, PETTAH ಅಂತಂದು ಕರಿತಿದ್ರು. ಆಗಿನ ನಗರದ ನಿರ್ಮಾತೃಗಳು ಒಂದೊಂದು ಕಸುಬಿನವ್ರಿಗೂ ಒಂದೊಂದು ಭಾಗದ ಜಾಗ ಇರಲಿ ಅಂತ ಹೇಳಿ ಆ ಜಾಗಕ್ಕೆ ಅವ್ರಿಗೆ ನಿವೇಶನ ಮಾಡಿ ಕೊಟ್ಟಿದ್ರು. ಈಗ SEG ಮಾಡಿ ಟೆಕ್ ಪಾರ್ಕ್ ಕಟ್ಕೊಡ್ತಾರಲ್ಲ ಹಂಗೆ. ಈಗ ಕ್ವಾಟಿ ಬಾಗಿಲವಲ್ಲ ಅವುಗಳ ಹೆಸರು ಓದು. ಯಲಹಂಕ ಗೇಟ್. ಓ, ಅದಂತೂ ನಿಂಗೆ ಗೊತ್ತದ, ಈಗಿರುವ ಮೈಸೂರು ಬ್ಯಾಂಕ್ ವೃತ್ತದ ಹತ್ತಿರ ಇತ್ತು. ಅಲ್ಸೂರ್ ಗೇಟ್. ಅದು ಈ ಕಾರ್ಪೊರೇಷನ್ ಸರ್ಕಲ್ ಹತ್ರ ಅಲ್ಸೂರ್ ಗೇಟ್ ಪೊಲೀಸ್ ಸ್ಟೇಷನ್ ಅಂತದ ಅಲ್ಲ, ಅದ್ರ ಹತ್ರ ಇತ್ತು. ಬಳೆಪೇಟೆ ಗೇಟ್. ಅದು ಈಗ ಉಪ್ಪಾರ್ಪೇಟೆ ಪೊಲೀಸ್ ಸ್ಟೇಷನ್ ಅದ ಅಲ್ಲ, ಬಹುಶಃ ಅದ್ರ ಹತ್ರ ಇತ್ತು ಅಂತ ಅನ್ಸುತ್ತೆ. ಕೆಂಗೇರಿ ಗೇಟ್. ಹಾಂ, ಮೊದ್ಲು ಕೆಂಗೇರಿ ಗೇಟ್ ಪೊಲೀಸ್ ಸ್ಟೇಷನ್ ಅಂತ ಇತ್ತು, ಈಗ ಅದ್ರ ಹೆಸರು ಕಾಟನ್ ಪೇಟೆ ಪೊಲೀಸ್ ಸ್ಟೇಷನ್ ಅಂತ ಆಗ್ಯದ. ಅದ ಅಲ್ಲದ ಅಪ್ಪ, ಈ ಹಳೆ ಕೋಟೆ ಬಾಗಿಲು ಹತ್ರ ಪೊಲೀಸ್ ಸ್ಟೇಷನ್ಗಳು ಇರುವುದು ಕಾರ್ಡ್ ಏನು? ಹಾಂ, ಮೊದಲು ಕೋಟೆ ಬಾಗಿಲು ಹತ್ರನ ಕಾವಲುಗಾರರು ಆಮೇಲೆ ಕೊತ್ವಾಲರ ಕಚೇರಿಗಳು ಇರ್ತಿದ್ವು, ಅವೇ ಆಮ ನಂತರ ಪೊಲೀಸ್ ಸ್ಟೇಷನ್ಗಳಾದವು ಅಂತ ಅನ್ಸುತ್ತ. ಹಾಂ, ನಿಮ್ಮ ಮುಂದೆ ಹೋದು ಆನೇಕಲ್ ಗೇಟ್. ಓ, ಅದು ನಾವೀಗ ಬಂದ್ಬಿಟ್ಟೇವಲ್ಲ ಈ ಜಾಗ, ಅಂದ್ರೆ ಅವೆನ್ಯೂ ರೋಡಿನ ದಕ್ಷಿಣ ತುದಿ. ನೀ ಇಷ್ಟೊತ್ತು ಓದಿದ್ದಲ್ಲ ಪೇಟೆ ಬಾಗಿಲುಗಳ ಹೆಸರು, ನಾವು ಇವತ್ತು ಪೇಟೆ ಒಳಗಡೆ ಹೋಗ್ಲಿಕ್ಕತ್ತಿಲ್ಲ. ಆ ಜಾಗ ಅಲ್ಲಿ ಇರುವ ಐತಿಹಾಸಿಕ ಜಾಗಗಳ ಬಗ್ಗೆ ಇವತ್ತು ಮಾತಾಡ್ತಾ ಇಲ್ಲ, ಇನ್ನೊಮ್ಮೆ ಯಾವಾಗರ ಅಲ್ಲಿ ಹೋಗಿ ಅಲ್ಲಿನೂ ರಗಡಷ್ಟು ಐತಿಹಾಸಿಕ ಜಾಗಗಳವ, ಅದನ್ನು ಅದ್ರ ಬಗ್ಗೆ ಮಾತಾಡೋಣಂತೆ. ಇವತ್ತು ನಾವು ಮಾತಾಡೋದು ಬರೀ ಕೋಟೆ. ಕೋಟೆ ಅಂತಂದರೆ ಶ್ರೀ ಚಿಕ್ಕದೇವರಾಯ ಒಡೆಯರು ಕಟ್ಟಿಸಿದ ಕೋಟೆ ಅದ ಅಲ್ಲ, ಆ ಕೋಟೆ ಬಗ್ಗೆ ಮಾತಾಡ್ಲಿಕ್ಕತ್ತೇವೆ. ಅದಕ್ಕೆ ಎರಡು ಬಾಗಿಲುಗಳಿದ್ದು, ಒಂದು ನಾವು ಈಗ ನೋಡಿದ್ವಲ್ಲ ಉತ್ತರದ ದೆಹಲಿ ಗೇಟು, ಎರಡನೇದು ಕೋಟೆಯ ದಕ್ಷಿಣದ ಮೈಸೂರು ಗೇಟ್. ಅದು ಈಗಿನ ಒಕ್ಕಲಿಗರ ಸಂಘ, ಕಿಮ್ಸ್ ಆಸ್ಪತ್ರೆ ಅವ ಅಲ್ಲ ಅಲ್ಲಿತ್ತು. ಮೆಟ್ರೋ ಸುರಂಗ ಶುರುವಾಗ್ತದೆ ಅಲ್ಲೆಲ್ಲ, ಅಲ್ಲೇ ಕೆಂಪೇಗೌಡರದೊಂದು ಕುದುರೆ ಮ್ಯಾಲ ಕೂತ ಮೂರ್ತಿ ಅದ ಅಲ್ಲೆಲ್ಲ. ಹಾಂ ಹಾಂ, ಕರೆಕ್ಟ್ ಅದ ಅದ. ಇನ್ನು ಈ ನಕಾಶದಾಗ ದಕ್ಷಿಣ ಕೋಟೆಗೆ ಪೂರ್ವಕ್ಕೊಂದು ಪಶ್ಚಿಮಕ್ಕೊಂದು ಚೌಕಾಕಾರದ ಎಕ್ಸ್ಟೆನ್ಷನ್ ಅವ ಅಲ್ಲ, ಅವು ಬಾಗಿಲಲ್ಲ. ಏ ಅಲ್ಲ, ಅವು ಬಾಗಿಲಲ್ಲ, ಅವು ಬತ್ತೇರಿಗಳು. ಪೂರ್ವದ್ದು ಈ ಕಲಾಸಿಪಾಳೆ ಬಸ್ ಸ್ಟ್ಯಾಂಡ್ ಅದ ಅಲ್ಲ, ಅಲ್ಲಿ ಒಂದು ಜಯಚಾಮರಾಜೇಂದ್ರ ಒಡೆಯರದು ಮೂರ್ತಿ ಅದ ಅಲ್ಲ, ಅದ್ರ ಹತ್ರ ಇತ್ತು. ಮತ್ತು ಪಶ್ಚಿಮದ ಬತ್ತೇರಿ ಈಗ ಮಿಂಟೋ ಆಸ್ಪತ್ರೆ ಅದ ಅಲ್ಲ, ಅದ್ರ ಹತ್ರ ಇತ್ತು. ಮತ್ತು ಈ ಕೋಟೆಯ ಮಧ್ಯಭಾಗದೊಳಗೆ ಈ ವೆಂಕಟೇಶ್ವರನ ಗುಡಿ ಇತ್ತು. ಈಗ ಅಲ್ಲೊಂದು ದರ್ಗಾ ಕಾಣ್ಲಿಕ್ಕೆ ನೋಡು, ಅದ್ರ ಮೇಲೆ ಒಂದು ಬೋರ್ಡ್ ಬರ್ತದೆ ನೋಡು, ಅದು ಬೋರ್ಡ್ ಓದು. ದರ್ಗಾ ಹಜರತ್ ಮೀರ್ ಬಹದ್ದೂರ್ ಶಾ ಅಲ್ಮರೂಫ್ ಸೈದ್ ಫಜಾರ್ ಸಾಹೇಬ್. ಹಾಂ, ಅದು ಬಹದ್ದೂರ್ ಖಾನ್ನ ಸಮಾಧಿ. ಬಹದ್ದೂರ್ ಖಾನ 1791 ಯುದ್ಧದೊಳಗೆ ಬೆಂಗಳೂರಿನ ಕಿಲ್ಲೆದಾರನಾಗಿ ಬೆಂಗಳೂರಿನ ರಕ್ಷಣೆಗಾಗಿ ಹೋರಾಡಿ ಜೀವ ತೆತ್ತಿದ್ದ. ಹದಿನೇಳು ಯುದ್ಧ ನಿನ್ನ ಮಾತಿನಾಗ ಭಾಳ ಸತ ಈಗ ಬಂದಿತ್ತು, ಆ ಯುದ್ಧದ ಕತಿ ಏನು? ಬ್ರಿಟಿಷ್ ಟಿಪ್ಪು ಸುಲ್ತಾನನ ಯಾಕೆ ಆ ಯುದ್ಧ ಮಾಡಬೇಕಾತು? ಆ ಕತಿ ಹೇಳ್ತೇನೆ. ಈಗ ನಾವು ನಡ್ಕೋತ ನಮ್ಮ ಮುಂದಿನ ಗುರಿ ಜಲಕಂಠೇಶ್ವರ ದೇವಸ್ಥಾನ ಕಡೆ ಹೊರಡೋಣಂತ, ದಾರಾಗ ಆ ಯುದ್ಧದ ವಿಷಯ ಹೇಳ್ತೇನೆ. ಸರಿ. ಮೂರನೇ ಮೈಸೂರು ಯುದ್ಧದಾಗ ಬೆಂಗಳೂರು ಮುತ್ತಿಗೆ ಆದ ಬಗ್ಗೆ ಹೇಳ್ತೇನೆ ನೋಡಿದ. ಟಿಪ್ಪು ಸುಲ್ತಾನ್ಗೂ ಮತ್ತು ಬ್ರಿಟಿಷರಿಗೆ ಆಗಾಗ ಚಕಮಕಿ ಆಗ್ತಿದ್ರು. 1784 ಮಂಗಳೂರು ಒಪ್ಪಂದದ ನಂತರ ಪರಿಸ್ಥಿತಿ ಒಂಚೂರು ಶಾಂತವಾಗಿಯೇ ಇತ್ತು ಅನ್ಸುತ್ತೆ. ಆದರೆ ಬ್ರಿಟಿಷರು ಏನಾದರೂ ಒಂದು ನೆವಕ್ಕೆ ತೆಗೆದು ಯುದ್ಧ ಮಾಡಬೇಕು ಅಂತ ಕಾಯ್ಲಿಕ್ಕತ್ತಿದ್ರು. ಕೇರಳದಾಗ ಕೊಚ್ಚಿಯ ರಾಜನಿಗೂ ಮತ್ತು ತ್ರಿವೇಂದ್ರನದ ರಾಜನಿಗೂ ಯುದ್ಧ ನಡೀತು. ಅದರೊಳಗೆ ಟಿಪ್ಪು ಕೊಚ್ಚಿಯ ರಾಜನ ಪರವಹಿಸಿ ಯುದ್ಧಕ್ಕೆ ಹೋದ. ತ್ರಿವೇಂದ್ರಮ್ನ ರಾಜ ಇಂಗ್ಲೀಷ್ನ ಸಹಿತ ಆಗಿದ್ದ. ಹೀಗಾಗಿ ಇಂಗ್ಲೀಷರು ಈ ಟಿಪ್ಪು ಯುದ್ಧಕ್ಕೆ ಹೋದದ್ದನ್ನು ನೆವ ಮಾಡಿಕೊಂಡು ಬೆಂಗಳೂರಿನ ಮೇಲೆ ದಾಳಿ ಮಾಡಲು ಯೋಜನೆ ಮಾಡಿಕೊಂಡ್ರು. March 4, 1791 ಬ್ರಿಟಿಷ್ ಸೈನ್ಯ ಲಾರ್ಡ್ ಕಾರ್ನ್ವಾಲಿಸ್ನ ನೇತೃತ್ವದಾಗ ಈಗಿನ ಹಲಸೂರ್ ಪ್ರದೇಶದಾಗ ಬಂತು, ಬೀಡುಬಿಡ್ತು. ಟಿಪ್ಪು ಸುಲ್ತಾನ್ ಬೆಂಗಳೂರು ಕೋಟೆಯೊಳಗೆ ಅವಾಗ ಇದ್ನ? ಇಲ್ಲ, ಟಿಪ್ಪು ಅವಾಗ ಕೆಂಗೇರಿ ಹತ್ರ ಬೀಡುಬಿಟ್ಟಿದ್ದ. ಅವನು ಸುಮಾರು 8,000 ಸೈನಿಕರನ್ನ ಕಿಲ್ಲೆದಾರನಾಗಿದ್ದ. ಆಗಲೇ ನೋಡಿದ್ವಲ್ಲ ಅವನ ಸಮಾಧಿ, ಆ ಬಹದ್ದೂರ್ ಖಾನ್ನ ನೇತೃತ್ವದಾಗ ಕೋಟೆ ಕಾಯಲು ನೇಮಿಸಿದ್ದ. ಬಹುಶಃ ತಾನು ಇಲ್ಲೇ ಇದ್ದಿದ್ದಂದ್ರೆ ಟಿಪ್ಪುಗೆ ಈ ಸೋಲು ಆಗ್ತಿರಲಿಲ್ಲ ಅನ್ಸುತ್ತೆ. March 4 ಇಂಗ್ಲಿಷ್ ಸೈನ್ಯ ಹಲಸೂರು ಬಾಗಿಲ ಮೇಲೆ ದಾಳಿ ಶುರು ಮಾಡಿತು. ಸುಮಾರು 3 ದಿವಸ ನಡೆದ ಯುದ್ಧದಾಗ ಬ್ರಿಟಿಷರಿಗೆ ಅವರ ಬಹಳಷ್ಟು ಅವರ ಸೈನಿಕರಿಗೆ ಸಾವು ನೋವುಗಳಾದವು. ಕರ್ನಲ್ ಮೂರ್ ಹೌಸು, ಕ್ಯಾಪ್ಟನ್ ಡೆಲ್ನ್ಯೂ, ಕ್ಯಾಪ್ಟನ್ ಕೋನೌನ್ ಇತ್ಯಾದಿ ಜನರು ಸಾಯ್ತಾರೆ. ಆ ಸತ್ತರ ಸೈನಿಕರಿಗೆ ನೆನಪಿಗಾಗಿ ಈ ಕಾರ್ಪೊರೇಷನ್ ಅದ ಅಲ್ಲ, ಅದ್ರ ಮುಂದ್ಗಡೆ ಈ ಕೆಂಪೇಗೌಡರ ಮೂರ್ತಿ ಇದ್ದ ಜಾಗದಾಗ ಒಂದು ಸ್ತಂಭ ನಿಲ್ಲಿಸಿದ್ರಂತ. March 7 ಅಂತೂ ಇಂತೂ ಬ್ರಿಟಿಷ್ ಸೈನ್ಯ 3 ದಿವಸದ ಯುದ್ಧದ ನಂತರ ಹಲಸೂರು ಬಾಗಿಲಿನಿಂದ ಪೇಟೆಯನ್ನು ಪ್ರವೇಶಿಸ್ತದೆ. ಆ ಸುದ್ದಿ ತಿಳಿದ ಟಿಪ್ಪು ತಾನು ಮರುದಾಳಿ ಮಾಡಬೇಕಂತಂದು ವಾಪಸ್ ಬರ್ತಾನೆ. ಆದರೆ ದಾರಿಯಲ್ಲಿ ಬ್ರಿಟಿಷ್ ಸೈನಿಕರು ಅವನನ್ನು ತಡೀತಾರೆ. ಬಹದ್ದೂರ್ ಖಾನ ತನ್ನ 2,000 ಸೈನಿಕರನ್ನ ಕೋಟೆಯ ಭದ್ರತೆಗೆ ನೇಮಿಸಿ ಉಳಿದವ್ರ ಜೋಡಿ ಪೇಟೆಯೊಳಗೆ ನುಗ್ಗಿದ್ದ ಬ್ರಿಟಿಷರನ್ನ ಅವ್ರ ಜೋಡಿ ಹೋರಾಡಲಿಕ್ಕೆ ನೇಮಿಸ್ತಾನೆ. ಆದರೆ ಪೇಟೆಯೊಳಗೆ ಬ್ರಿಟಿಷರ ಸಂಪೂರ್ಣವಾಗಿ ಮೇಲ್ಗೈ ಸಾಧಿಸ್ತಾರೆ, ಅದನ್ನು ಪೂರ್ತಿ ಕಬ್ಜಾ ಮಾಡ್ಕೋತಾರೆ. ಬಹದ್ದೂರ್ ಖಾನ ತನ್ನ 2,000 ಜನ ಸೈನಿಕರ ಜೊತೆ ಕೋಟೆಯನ್ನು ರಕ್ಷಿಸಲು ಹೋರಾಡತೊಡಗುತ್ತಾನೆ. ಬ್ರಿಟಿಷರು ಫಿರಂಗಿಯಿಂದ ಕೋಟೆ ಗೋಡೆಯನ್ನು ಕೆಡವಲು ಪ್ರಯತ್ನ ಮಾಡ್ತಾರೆ. ಬಹದ್ದೂರ್ ಖಾನ ಮತ್ತು ಅವನ ಸೈನಿಕರು ಸುಮಾರು 15 ದಿವಸ ಬ್ರಿಟಿಷರ ದಾಳಿಯನ್ನು ತಡ್ಕೋತಾರೆ. ಅವ್ರನ್ನ ತಡೆದು 15 ದಿವಸವರೆಗೂ ಅವ್ರನ್ನ ತಡೆ ಹಿಡಿತಾರೆ. ಇದ್ದದೊಳಗನ ಬ್ರಿಟಿಷರ ಸೈನ್ಯ ಮೊಟ್ಟ ಮೊದಲ ಬಾರಿಗೆ ಜಗತ್ತಿನೊಳಗ ಮೊಟ್ಟ ಮೊದಲ ಬಾರಿಗೆ ಕ್ಷಿಪಣಿಗಳನ್ನು ಉಪಯೋಗಿಸ್ತದ ಅಂತಂದು ಇತಿಹಾಸಕಾರರು ಹೇಳ್ತಾರೆ. ಕೊನೆಗೆ March 21 ಬ್ರಿಟಿಷ್ ಸೈನ್ಯ ಆಗಲೇ ನೋಡಿದ್ವಲ್ಲ ಆ ಶಿಲಾಶಾಸನ ಅದ್ರ ಹತ್ರ ಕೋಟೆಯನ್ನು ಒಡೆದು ಒಳಗಡೆ ದಾಳಿ ಮಾಡ್ತದೆ ಮತ್ತು ಕಿಲ್ಲೆದಾರ ಬಹದ್ದೂರ್ ಖಾನ್ನು ಯುದ್ಧದೊಳಗೆ ಮಡಿತಾನೆ. ಬ್ರಿಟಿಷರು ಅವನ ಸಮಾಧಿ ಅಲ್ಲಿ ತೋರಿಸಿದ್ನಲ್ಲ ಅಲ್ಲೇ ಕಟ್ತಾರೆ. ಆಮೇಲೆ ಕೊನೆಗೆ ಬೆಂಗಳೂರು ಬ್ರಿಟಿಷರ ಕೈವಶ ಆಗ್ತದೆ. ಓ ಇದಾ 1791 ಯುದ್ಧದ ಕತಿ. ಹಾಂ, ಈಗ ಮಾತಾಡ್ತಾ ನಾವು ಜಲಕಂಠೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. ಈಗ ದೇವಸ್ಥಾನ ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಮುಂದೆ ಮಿಂಟೋ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಣಂತ. ಸರಿ ಅಪ್ಪ. ಹೆಂಗಿತ್ತಪ್ಪ ಜಲಕಂಠೇಶ್ವರ ದೇವಸ್ಥಾನ? ಏ ಭಾಳ ಚಲೋ ಇತ್ತು. ಅಲ್ಲಿ ಪೂಜಾರ್ ಹೇಳಿದ್ರಲ್ಲ, ವಾಸ್ತು ಪ್ರಕಾರ ಈಶಾನ್ಯ ಮೂಲ್ಯಾಗ ನೀರು ಇರ್ಬೇಕಂತ. ಅದಕ್ಕೆ ಇಲ್ಲೊಂದು ಹೊಂಡ ಕಟ್ಟಿ ಅಲ್ಲೇ ಜಲಕಂಠೇಶ್ವರನ ಸ್ಥಾಪನೆ ಮಾಡ್ಯಾರಂತ. ಅದು ನಿಜ ಏನು? ಹೌದಪ್ಪ ಹೌದು. ವಾಸ್ತು ಪ್ರಕಾರ ಕ್ವಾಟಿ ಈಶಾನ್ಯ ಮೂಲೆಯೊಳಗೆ ನೀರಿನ ಮೂಲ ಇರಬೇಕು ಅಂತಂದು ಹೇಳ್ತಾರ ಅಂತಂತಾರ. ಇಲ್ಲಿ ಹೊಂಡಿತ್ತು ಅದು ನನಗೆ ಗೊತ್ತಿಲ್ಲ, ನಾನು ಎಲ್ಲೂ ಓದಿಲ್ಲ ಅದ್ರ ಬಗ್ಗೆ. ಆದರೆ ಪೂಜಾರ್ ಹೇಳಿದ್ದು ಒಂದು ಮಾಹಿತಿ ನನಗೆ ಸರಿ ಅನ್ನಿಸ್ತಿಲ್ಲ. ಅಲ್ಲಿದ್ದ ಕಂಬದ ಮೇಲಿದ್ದ ಮೂರ್ತಿಗಳಿಗೆ ಅವರು ರಾಶಿ ಶಿಲ್ಪಗಳು ಅಂತ ಹೇಳಿದರು, ಅದು ಸರಿಯಲ್ಲ ಅನ್ಸುತ್ತೆ. ಬೆಂಗಳೂರು ಪರಂಪರೆ ಪುಸ್ತಕದಾಗ ಶ್ರೀ ಅರುಣಿಯವರು ಅವು ನಾಥಪಂಥದ ನವನಾಥರ ಮೂರ್ತಿಗಳು ಅಂತ ಹೇಳ್ಯಾರ. ಇಂಥವ 9 ನಾಥರ ಮೂರ್ತಿಗಳು ಹಲಸೂರಿನ ಸೋಮೇಶ್ವರ ಗುಡಿಯೊಳಗೂ ಅವ ಅಂತ. ನಾವು ಯಾವಾಗಾರ ಹೋಗಿ ಅಲ್ಲಿ ನೋಡೋಣಂತೆ. ಅಪ್ಪ ನಾ ಮಾತಾಡ್ಕೋತ ಈಗ ಕೊಟ್ಟೆ ಅಂಕಪ್ಪನ ಗುಡಿ ಸಿಗ್ನಲ್ಲಿಗೆ ಬಂದ್ವಿ. ಈಗ ಮುಂದೆ ಎಲ್ಲಿಗೆ ಪಯಣ? ಈಗ ನಾವು ಬಲಕ್ಕೆ ತಿರ್ಕೊಂಡು ಟಿಪ್ಪು ಅರಮನೆ ದಾಟಿಕೊಂಡು ಮಿಂಟೋ ಆಂಜನೇಯನ ಗುಡಿಗೆ ಹೋಗೋಣ. ಹೊಳ್ ಬರ್ಬೇಕಾದಾಗ ಅರಮನೆ ನೋಡ್ಕೊಂಡು ಎಂಕಪ್ಪನ ಗುಡಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಮನೆಗೆ ಹೋಗೋಣಂತ. ಐ ಲೈಕ್ ಇಟ್ ಕಾಂತ. ಅಪ್ಪ, ಈ ಆಂಜನೇಯಗ ಮಿಂಟೋ ಅನ್ನೋ ವಿಶೇಷಣ ಎಲ್ಲಿಂದ ಬಂತು? ಇಲ್ಲೇ ಅಲ್ಲಿ ಎದುರುಗಳು ಕಾಣ್ಲಿಕ್ಕೆ ನೋಡು, 1913 ರೋಗ ಸ್ಥಾಪಿಸಿದ ಕಣ್ಣಿನ ಆಸ್ಪತ್ರೆ ಅದ. ಆಸ್ಪತ್ರೆಗೆ ಆವಾಗಿನ ಗವರ್ನರ್ ಆಗಿದ್ದ ಮಿಂಟೋ ಅವ್ರ ಹೆಸರಿಟ್ಟಿದ್ರು, ಹಿಂಗಾಗಿ ಈ ಹೆಸರು ಬಂದದ. ಆಸ್ಪತ್ರೆಗೇನೋ ಹೆಸರು ಬರಲಿ ಅಡ್ಡಿ ಇಲ್ಲ, ಆದ್ರೆ ಹಣ್ಮಪ್ಪಗೆ ಯಾಕೆ ಹೆಸರು ಬರ್ಬೇಕಪ್ಪ? ಅದರ ಇತಿಹಾಸ ಆ ಗುಡಿಯೊಳಗೆ ಬರ್ದದ. ನಮಸ್ಕಾರ ಮಾಡಿ ಓದಿ ಅಂತ. ಹಾಂ, ಹಣ್ಮಪ್ಪಗೆ ನಮಸ್ಕಾರ ಮಾಡಿದ್ವಲ್ಲ, ಇಲ್ಲೇ ಬೋರ್ಡ್ನಾಗ ಮಾಹಿತಿ ಅದ. ನೀನು ಸಣ್ಣದು ನಿಯೋಗ ಓದು, ಎಲ್ಲರೂ ಭಕ್ತರು ಭಾಳ ಜನ ಇದ್ದಾರೆ, ಅದಕ್ಕೆ ಸಣ್ಣದು ನಿಯೋಗ ಓದು. ಓಕೆ. ಮಿಂಟೋ ಶ್ರೀ ಪ್ರಸನ್ನ ಆಂಜನೇಯ ಸ್ವಾಮಿ ದೇವಸ್ಥಾನ. ಆಂಜನೇಯ ಸ್ವಾಮಿಯ ಪ್ರತಿಷ್ಠೆಯ ಹಿನ್ನೆಲೆ ಮಾಧು ಸಂಪ್ರದಾಯದ ಪ್ರಮುಖ ಯತಿಗಳಲ್ಲಿ ಒಬ್ಬರಾದ ಕರ್ನಾಟಕ ಸಿಂಹಾಸನದೀಶ್ವರ ಬಿರುದಾಂಕಿತ ಶ್ರೀ ವ್ಯಾಸರಾಜರು ಲೋಕ ಕಲ್ಯಾಣಾರ್ಥ ಭಾರತಾದ್ಯಂತ 734 ಸ್ಥಳಗಳಲ್ಲಿ ಮುಖ್ಯ ಪ್ರಾಣದೇವರ ಪ್ರತಿಷ್ಠೆ ಮಾಡಿದರು. ಅವುಗಳಲ್ಲಿ ಒಂದು ಈ ಪ್ರಸನ್ನ ಆಂಜನೇಯ ಸ್ವಾಮಿ ವಿಗ್ರಹ. ಈ ಸ್ವಾಮಿಯ ವಿಗ್ರಹವು ಅತ್ಯಂತ ಅಪೂರ್ವವಾದುದು. ಬಲಹಸ್ತದಲ್ಲಿ ಅಭಯ ನೀಡುತ್ತಾ ಸ್ವಾಮಿಯ ವಿಗ್ರಹವು ಎಡಹಸ್ತದಲ್ಲಿ ಗದೆಯನ್ನು ಹಿಡಿದಿದೆ. ವ್ಯಾಸರಾಜರು ಪ್ರತಿಷ್ಠಾಪಿಸಿರುವುದರ ಸಂಕೇತವಾಗಿ ಬಾಲದಲ್ಲಿ ಗಂಟೆ, ಹೃದಯ ಮತ್ತು ಬಾಹುಗಳಲ್ಲಿ ದ್ವಾದಶ ನಾಮಗಳನ್ನು ಹೊಂದಿದೆ. ಸ್ವಾಮಿಯ ಪಾದದ ಕೆಳಗೆ ಅಕ್ಷಕುಮಾರನ ಸಂಕೇತವಿದೆ. ಈ ವಿಗ್ರಹವು ಸುಮಾರು 400 ವರ್ಷಗಳಷ್ಟು ಹಳೆಯದಾಗಿದೆ. ದೇವಾಲಯದ ಇತಿಹಾಸ. ಸ್ವಾತಂತ್ರ್ಯ ಪೂರ್ವದಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯನ್ನು ಕಟ್ಟಲು ಸುತ್ತಮುತ್ತಲಿನ ಕೋಟೆಯನ್ನು ಉರುಳಿಸುತ್ತಿರುವಾಗ ನಿರ್ಮಾಣಕಾರ ಸೊಣ್ಣಪ್ಪನವರಿಗೆ ಈ ವಿಗ್ರಹವು ದೊರೆಯಿತು. ಅವರು ಈ ವಿಗ್ರಹಕ್ಕೆ ಮಿಂಟೋ ಕಣ್ಣಿನ ಆಸ್ಪತ್ರೆಯ ಮುಂಭಾಗದಲ್ಲಿ ಮಣ್ಣಿನಿಂದ ಪುಟ್ಟ ಗೂಡೊಂದನ್ನು ನಿರ್ಮಿಸಿದರು. ತದನಂತರ ದೇವಸ್ಥಾನಕ್ಕೆ ಸರಿಯಾಗಿ ಪೂಜೆ ಪುನಸ್ಕಾರವಿಲ್ಲದೆ ಶಿಥಿಲ ವ್ಯವಸ್ಥೆಯಲ್ಲಿತ್ತು. ಆಗ ಉಡುಪಿ ನಿವಾಸಿ ಅದಮಾರ ಮಠದ ಶಿಷ್ಯರಾದ ವಿದ್ವಾನ್ ವಿಠಲ ದಾಸಾಚಾರ್ಯರೆಂಬುವವರು ಮಂತ್ರಾಲಯದಲ್ಲಿ ಮಾಡಿದ ಸೇವೆಯ ಫಲವಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಸ್ವಪ್ನದ ಮೂಲಕ ಸಂದೇಶವನ್ನು ನೀಡಿದರು. ತಾಯರು ಸ್ವಪ್ನದಲ್ಲಿ ಬೆಂಗಳೂರಿನ ಕೋಟೆಯ ಸಮೀಪದಲ್ಲಿರುವ ಈ ಆಂಜನೇಯನನ್ನು ಪೂಜಿಸಲು ಆದೇಶ ನೀಡಿದರು. ಅದರಂತೆ 1922 ವಿಠಲ ದಾಸಾಚಾರ್ಯರು ಈ ಪೂಜೆ ಕೈಗೊಂಡರು. ಶಿಥಿಲಗೊಂಡಿದ್ದ ಈ ದೇವಾಲಯವನ್ನು ಆಗಿನ ಮೈಸೂರು ದಿವಾನರಾದ ಸರ್ ಮಿರ್ಜಾ ಇಸ್ಮಾಯಿಲ್ ಜೀರ್ಣೋದ್ಧಾರ ಮಾಡಿದರು. ನಂತರದಲ್ಲಿ ತರಗುಪೇಟೆಯ ವರ್ತಕರು ಗೋಪುರವನ್ನು ನಿರ್ಮಿಸಿದರು. ದಿವಾನ್ ಎನ್ ಮಾಧವರಾಯರು ದೇವಾಲಯಕ್ಕೆ ಕಟಾಂಜನವನ್ನು ಹಾಕಿಸಿದರು. ಹಲವಾರು ಅಂತರಂಗದ ಭಕ್ತರು ಈ ದೇವಾಲಯದ ಅಭಿವೃದ್ಧಿ ಕಾರ್ಯದಲ್ಲಿ ಸಹಾಯ ಮಾಡಿದ್ದಾರೆ. ಈ ಹಣಮಪ್ಪನ ಗುಡಿ ಇತಿಹಾಸ ತಿಳಿತು? ತಿಳಿತಪ್ಪ. ಇನ್ನು ಪಯಣ ಎಲ್ಲಿಗೆ? ಹಾಂ, ನಮ್ಮ ಮುಂದಿನ ಪಯಣ ಅರಮನೆಗೆ ಹೋಗಬೇಕು. ಜಲ್ದಿ ಜಲ್ದಿ ನಡಿ, ಇಲ್ಲ 2 ಹೆಜ್ಜಾಗ ಅರಮನೆ ಬರ್ತದೆ. ಸರಿ, ನಾ ಮುಂದೆ ಓಡೋಗಿ ಟಿಕೆಟ್ ತೊಗೋತೇನೆ. ಏ ತಡಿಯೋ, ನಾನು ಬರ್ತೇನೆ ತಡಿ. ಅಪ್ಪ, ಟಿಕೆಟ್ ತೊಗೊಂಡೆ, ನಡಿ ಒಳಗೆ ಹೋಗೋಣ. ಏ ನಿಧಾನಕ್ಕೆ ನಿಧಾನಕ್ಕೆ, ಇಲ್ಲ ಒಂದು ಬೋರ್ಡ್ನಾಗ ಇದ್ರ ಬಗ್ಗೆ ಮಾಹಿತಿ ಬರ್ದಾರ, ನಾನು ಓದ್ತೀನಿ ತಡಿ. ಇಲ್ಲ ಏ ತಡಿ, ನಾ ಓದ್ತೇನೆ ಓದು. ಟಿಪ್ಪು ಸುಲ್ತಾನನ ಅರಮನೆ. ಬೆಂಗಳೂರು ಕೋಟೆಯ ಆವರಣದಲ್ಲಿ 1781 ನವಾಬ್ ಹೈದರ್ ಅಲಿ ಖಾನ್ ಕಾಲದಲ್ಲಿ ಮರ ಹಾಗೂ ಗಾರೆಗಚ್ಚಿನ ಈ ಅರಮನೆ ನಿರ್ಮಾಣ ಪ್ರಾರಂಭಗೊಂಡಿದ್ದು ತದನಂತರ 1791 ಟಿಪ್ಪು ಸುಲ್ತಾನರ ಕಾಲದಲ್ಲಿ ಪೂರ್ಣಗೊಂಡಿತು. ಇದು ಬೆಂಗಳೂರು ಕೋಟೆಯ ಒಳಾಂಗಣದ ಆವರಣದ ಶ್ರೀ ವೆಂಕಟರಮಣ ದೇವಾಲಯದ ಸನ್ನಿಹದಲ್ಲಿದೆ. ನೋಡಲು ಒಂದಂತಸ್ತಿನ ಸ್ತಂಭಗಳ ಮಂಟಪದಂತೆ ಕಂಡರೂ ನೈಜ ಸ್ಥಿತಿಯಲ್ಲಿ 2 ಈ ಕಟ್ಟಡವನ್ನು ಸಮಕಾಲೀನ ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ. ಆಯತಾಕಾರದ ಕಲ್ಲಿನ ಅಧಿಷ್ಠಾನದ ಮೇಲೆ ನಿರ್ಮಿಸಲ್ಪಟ್ಟ ಈ ಕಟ್ಟಡದ ಮುಂಭಾಗದಲ್ಲಿ ಉನ್ನತವಾದ ಮರದ ಸ್ತಂಭಗಳನ್ನು ಕಲ್ಲಿನ ಪೀಠದ ಮೇಲೆ ಅಳವಡಿಸಲಾಗಿದ್ದು ಬಹುಭಾರವಾದ ತೊಲೆಗಳನ್ನು ಆಧರಿಸಿ ನಿಲ್ಲಿಸಲಾಗಿದೆ. ಸ್ತಂಭದ ನಡುವೆ ಇಂಡೋ ಇಸ್ಲಾಮಿಕ್ ಶೈಲಿಯ ಅರ್ಥವರ್ತುಲಗಳ ಕಮಾನುಗಳನ್ನು ಹಾಗೂ ಬೋದಿಗೆಗಳನ್ನು ಅಳವಡಿಸಲಾಗಿದ್ದು ಇಡೀ ಸ್ತಂಭಗಳ ಈ ಮೊಗಸಾಲೆಯನ್ನು ಹಾಗೂ ಹಳದಿ ಬಣ್ಣದ ಲೇಪನದಿಂದ ಸುಂದರಗೊಳಿಸಲಾಗಿದೆ. ಅರಮನೆಯ ಗೋಡೆಗಳು ಮತ್ತು ಛತ್ತು ಪತ್ರಲತೆ ಹಾಗೂ ಬಣ್ಣದ ಚಿತ್ರಗಳಿಂದ ಅಲಂಕರಿಸಲಾಗಿದ್ದು ನೋಡಲು ಮನೋಹರವಾಗಿದೆ. ಮೇಲಂತಸ್ತಿನ ಕೋಣೆಯೊಳಗೆ ಮತ್ತು ಮಧ್ಯದ ಮುಂಚಾಚಿದ ಕಟಾಂಜನ ಮಂಟಪಗಳಿಗೆ ಉತ್ತರ ಹಾಗೂ ದಕ್ಷಿಣ ಭಾಗದಲ್ಲಿ ಪಾವಟಿಕೆಗಳಿವೆ. ಈ ಕೋಣೆಗಳನ್ನು ಅಂತಃಪುರವೆಂದು ಗುರುತಿಸಬಹುದು. ಕಟ್ಟಡದ ಮಧ್ಯಭಾಗದಲ್ಲಿ ಒಂದು ವಿಶಾಲವಾದ ಆಯತಾಕಾರದ ಹಜಾರವಿದ್ದು, ಅದರ ಉತ್ತರ ಹಾಗೂ ದಕ್ಷಿಣ ಭಾಗದಲ್ಲಿ ಕೆಳ ಅಂತಸ್ತಿಗೆ ಗೋಪುರವಿದ್ದಂತೆ ಮುಂಚಾಚಿದ ಕಟಾಂಜಿನ ಮಂಟಪವಿದ್ದು, ಅವುಗಳಲ್ಲಿ ಕುಳಿತು ಸುಲ್ತಾನನು ದೈನಂದಿನ ದರ್ಬಾರು ನಡೆಸುತ್ತಿದ್ದನು. ಇದರ ಕೆಳಭಾಗದಲ್ಲಿ ಒಂದು ಕೋಣೆ ಇದ್ದು, ಪ್ರಸ್ತುತ ಇದರಲ್ಲಿ ಒಂದು ಛಾಯಾಚಿತ್ರ ಸಂಗ್ರಹಾಲಯವಿದೆ. ಅರಮನೆಯ ಗೋಡೆ ಹೊಂದಿಸಿರುವ ಒಂದು ಶಾಸನದಲ್ಲಿ ಇದು ಸಂತೋಷ ಆವಾಸ ಹಾಗೂ ಸ್ವರ್ಗದ ವೈರಿ ಎಂದು ಬಣ್ಣಿಸಲಾಗಿದೆ. ಹೆಚ್ಚು ಕಡಿಮೆ ಎಲ್ಲ ಮಾಹಿತಿ ಚಲೋ ಬರ್ದಾರ ನೋಡಿದ್ರಾಗ. ಅಪ್ಪ, ಅದ್ರಾಗ ಒಂದು ಫಾರ್ಸಿ ಶಾಸನದ ಅಂತ ಬರ್ದಿದ್ರಲ್ಲ, ಅದು ಎಲ್ಲದ? ಈಗ ನಾವು ಅರಮನೆ ಪ್ರವೇಶಿಸಿದ ಇಲ್ಲೇ ಎಡಗಡೆ ಗಾಡಿಗದ ನೋಡಿಲ್ಲ, ಇಲ್ಲೇ ನಮ್ಮ ಎಡಕ್ಕದ ನೋಡಿಲ್ಲ. ಓ, ಇವ ಫಾರ್ಸಿ ಶಾಸನ. ಅಲ್ಲಿ ಇಂಗ್ಲಿಷ್ ಶಾಸನದಾಗೂ ಒಂದದ ನೋಡು. ಅದು ದಿಸ್ ಪ್ಯಾಲೇಸ್ ವಾಸ್ ಕಮೆನ್ಸ್ಡ್ ಬೈ ನವಾಬ್ ಹೈದರ್ ಅಲಿ ಖಾನ್ ಇನ್ 1781 ಆ್ಯಂಡ್ ಕಂಪ್ಲೀಟೆಡ್ ಬೈ ಟಿಪ್ಪು ಸುಲ್ತಾನ್ 1791. ಆ ಇಂಗ್ಲಿಷ್ ಬರಹ ಇತ್ತೀಚಿನದು. ಅಪ್ಪ, ಟಿಪ್ಪು ಯಾಕೆ ಕನ್ನಡದಾಗ ಶಾಸನ ಬರೆಯೋದು ಬಿಟ್ಟು ಫಾರ್ಸಿ ಒಳಗೆ ಶಾಸನ ಬರಲಿಕ್ಕೆ ಶುರು ಮಾಡಿದ? ಇಲ್ಲೇ ಹುಟ್ಟಿ ಬೆಳೆದು ಯಾವ ಯಾವುದೋ ಪರದೇಶಿ ಭಾಷೆಯ ಬಗ್ಗೆ ಪ್ರೇಮ ಬೆಳೆಸ್ಕೊಂಡ್ರು ಈಗಿನ ಜನರಿಗಿರುವಂಥ ರೋಗ ಅವನಿಗೂ ಇತ್ತು ಅಂತ ಅನ್ಸುತ್ತ. ಇರಲಿ ಬಿಡು. ಏ ಅಪ್ಪ, ಅಲ್ಲಿ ನೋಡಿ, ಅಲ್ಲಿ ಬಾಲ್ಕನಿ ಅದ. ಹಾಂ ಹೌದಪ್ಪ, ಟಿಪ್ಪು ಅದ್ರೋ ಕೂತು ದರ್ಬಾರ್ ಮಾಡ್ತಿದ್ದಂತೆ. ಅಂಥದ್ದು ಇನ್ನೊಂದು ದರ್ಬಾರ್ ಹಾಲು ಆ ಕಡೆನೂ ಅದ. ಈ ಕಡೆ ಇರುವುದದ ಅಲ್ಲ ಸಾರ್ವಜನಿಕರನ್ನ ಭೇಟಿ ಆಗ್ಲಿಕ್ಕೆ. ಅವ ಅಲ್ಲೇ ಟಿಪ್ಪು ರಾಜ ಅಲ್ಲಿ ಮೇಲೆ ಕೂತಿರ್ತಿದ್ದ, ಸಾರ್ವಜನಿಕರು ಇಲ್ಲಿ ಕೆಳಗಡೆ ಬಂದು ಅವನ ಹತ್ರ ಮಾತಾಡ್ತಿದ್ದರು. ಆ ಕಡೆ ಅದ ಅಲ್ಲ, ಅದು ಖಾಸಗಿಯಾಗಿ ಖಾಸಗಿ ಭೇಟಿಗಾಗಿ ಇತ್ತು. ಅದು ಒಂಚೂರು ಒಳಗಡೆ ಆಗ್ತದಲ್ಲ, ಅದು ಖಾಸಗಿ ಭೇಟಿಗಾಗಿತ್ತು. ಓ ಹೌದಾ. ಅಪ್ಪ, ಇಲ್ಲೇ ಕೆಳಗಡೆ ಏನೋ ಮ್ಯೂಸಿಯಂ ಅದ ನೋಡು, ಹೋಗುಣು. ಏ ಹೋಗುಣ ಹೋಗುಣ, ಅದು ಮ್ಯೂಸಿಯಂ ಅಲ್ಲ. ಈಗ ನಾವು ಮಾತಾಡಿದ್ವಲ್ಲ, ಅದ ಮಾಹಿತಿನ ಒಂಚೂರು ಜಾಸ್ತಿ ಇರ್ಬೋದು, ಒಂದು ಪೋಸ್ಟರ್ನ ಬರೆಸಿ ಹಾಕ್ಯಾರ. ಅಲ್ಲಿ ಒಂದು ವಿಶೇಷ ಅದ, ಅಲ್ಲೊಂದು ವಾದ್ಯದ ಪ್ರತಿಕೃತಿ ಅದ. ಟಿಪ್ಪು ಸುಲ್ತಾನ್ ಹತ್ರ ಒಂದು ಹಾರ್ಮೋನಿಯಂ ಥರದ್ದು ವಾದ್ಯ ಇತ್ತಂತೆ. ಅದ್ರಾಗ ಒಂದು ಹುಲಿ ಬ್ರಿಟಿಷ್ ಸೈನಿಕನ ಮೇಲೆ ಆಕ್ರಮಣ ಮಾಡುವ ಹಂಗೆ ಗೊಂಬಿತ್ತಂತೆ. ಆ ಹಾರ್ಮೋನಿಯಂ ಬಾರಿಸಿದ್ರೆ ಸೈನಿಕನ ಆರ್ತನಾದ ಬರ್ತಿತ್ತಂತೆ. ಈಗಿಂತ ವಾದ್ಯ ಬಾರ್ ಏನದು ಇನ್ಸ್ಟ್ರೂಮೆಂಟು, ಅದು ಬ್ರಿಟಿಷ್ ಮ್ಯೂಸಿಯಂನೊಳಗೆ ಅದ ಅಂತೆ. ಅದರ ಪ್ರತಿಕೃತಿ ಮಾತ್ರ ಇಲ್ಲಿ ಮಾಡಿಟ್ಟಾರ, ಅದನ್ನು ನೋಡೋಣಂತೆ. ಅಪ್ಪ, ಇನ್ನು ಈ ಪ್ರದರ್ಶನಕ್ಕೊಳಗೆ ಹೋಗೋಣ. ಏ ಹೋಗೋಣ ತಗೊಳಂತ. ಇನ್ನೂ ಒಂದು ಮಾಹಿತಿ ಅದ, ಈಗ ಈ ಅರಮನೆ ಉಳಿದದಲ್ಲ, ಇದು ಅರ್ಧ ಅಷ್ಟೇ ಉಳಿದದ. ಇನ್ನು ಮುಂದಿನ ಅರ್ಧ ಅಲ್ಲಿ ಕಾಣ್ತದಲ್ಲ, ಆ ಯಂಕಪ್ಪನ ಗುಡಿ ಬಾಜುಕ ಇನ್ನು ಇದರಷ್ಟು ದೊಡ್ಡ ಅರಮನೆ ಇತ್ತಂತೆ, ಅದು ಈಗ ಹಾಳಾಗ್ಯದ. ಆತ ಸರಿ, ಇನ್ನು ಪ್ರದರ್ಶನಕ್ಕೆ ಹೋಗೋಣ. ಏ ನಡಿ ಹೋಗೋಣ ನಡಿ. ಈಗ ಟಿಪ್ಪು ನರ್ಮನ್ ನೋಡಿ ಕೋಟೆ ವೆಂಕಟೇಶ್ವರನ ಗುಡಿಗೆ ಒಳಗೆ ಹೋಗೋಣ. ಸರಿ, ಮೊದಲೇ ನಮಸ್ಕಾರ ಮಾಡೋಣ. ಸರಿ ಮಾಡೋಣ. ಕಲ್ಯಾಣಬುಧಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಅಪ್ಪ, ಈ ಗುಡಿಗೆ ಏನ್ರಿ ಇತಿಹಾಸ ಅದ ಏನ? ಹೇ ಅದಲ್ಲೋ, ಇದಕ್ಕೂ ಭವ್ಯ ಇತಿಹಾಸನ ಅದ. ಶ್ರೀ ಬನಸುಂದರ ರಾಯರ ಬೆಂಗಳೂರು ಇತಿಹಾಸದ ಪ್ರಕಾರ ಕ್ರಿಸ್ತಶಕ 1690 ಶ್ರೀ ಚಿಕ್ಕದೇವರಾಜ ಒಡೆಯರು ಇಲ್ಲಿ ಒಂದು ಉಷ್ಣ ದೇವಾಲಯ ಕಟ್ಟಬೇಕು ಅಂತ ಮನಸ್ಸು ಮಾಡಿದರು. ಆವಾಗ ಈ ಬೆಂಗಳೂರಿನ ಶಾನ್ಭೋಗ ಆಗಿದ್ದ ತಮ್ಮಯ್ಯ ಎಂಬುವ ಇಲ್ಲಿದ್ದ ಹಳೆಯ ಬಸವಣ್ಣನ ಗುಡಿಯನ್ನು ರಿಪೇರಿ ಮಾಡಿಸಿ ಇಲ್ಲಿದ್ದ ಬಸವಣ್ಣನ ಮೂರ್ತಿಯನ್ನು ಈಗಿನ ಮಾಮೂಲ್ ಪೇಟೆಯ ಬೆಳ್ಳಿ ಬಸವಣ್ಣನ ಗುಡಿಗೆ ಸ್ಥಾಪಿಸಿ ಇಲ್ಲಿ ವೆಂಕಟೇಶ್ವರನ ಗುಡಿ ಸ್ಥಾಪನೆ ಮಾಡಿದ್ನಂತ. ಆಮೇಲೆ ಅವರ ಮಗ ಶ್ರೀ ಕಂಠೀರವ ನರಸರಾಜ ಒಡೆಯರು ಈ ಗುಡಿಯಲ್ಲಿ ನಿತ್ಯ ಪೂಜೆ ಉತ್ಸವ ನಡೆಯಲಿ ಅಂತಂದು ಕೊತ್ನೂರು ಗ್ರಾಮವನ್ನು ಇಲ್ಲಿಗೆ ಉಂಬಳಿ ಬಿಟ್ಟರು. ಆ ದಾನ ಶಾಸನ ಇನ್ನೂ ಕೊತ್ನೂರಿನಾಗದ. ಆ ಶಾಸನದ ಪ್ರತಿಕೃತಿಯನ್ನು ಮೊನ್ನೆ ಇಲ್ಲಿ ಒಂದು ಸ್ಥಾಪನೆ ಮಾಡ್ಯಾರ. ಅದನ್ನು ಇಲ್ಲಿ ದೇವಸ್ಥಾನದ ಒಂದು ಮ್ಯೂಸಿಯಂ ಮಾಡಿ ಅಲ್ಲಿ ಇಡಬೇಕು ಅಂತಿಟ್ಟಾರೆ. ಈಗ ಅದು ದೇವಸ್ಥಾನ ಹಿಂದ್ಗಡೆ ಅದ, ಅದನ್ನು ನೋಡೋಣಂತ. ಸರಿ ಸರಿ ಹೋಗೋಣಂತ. ಇನ್ನೊಂದು ವಿಷಯ ಏನು ಗೊತ್ತದಾನು, ಮೊದಲೇಕ ಈ ದೇವಸ್ಥಾನ ಆಮೇಲೆ ಟಿಪ್ಪು ನರ್ಮನೆ ಒಂದು ಆವರಣದೋಗಿದ್ದು, ಇವೆರಡಕ್ಕೂ ಕೂಡಿಸಿ ಒಂದು ನೌಬತ್ ಖಾನ. ನೌಬತ್ ಖಾನ ಅಂದ್ರೆ ಅದೊಂದು ಸ್ವಾಗತ ಕಮಾನ್ ಅಂತಾರ ಅಂಥದ್ದು ಈಗ ಎದುರುಗಡೆ ಕಾಣ್ತದಲ್ಲ ಇದು ಮೆಡಿಕಲ್ ಕಾಲೇಜು. ಆ ಮೆಡಿಕಲ್ ಕಾಲೇಜ್ನಾಗ ಇದ್ದ ಜಾಗದೊಳಗೆ ಈ ನೌಬತ್ ಖಾನ ಇತ್ತಂತ ಅಂದ್ರೆ ಇದ್ರದ್ದು ಆವರಣ ಅಷ್ಟು ದೊಡ್ಡದಿತ್ತಂತ. ಆ ನೌಬತ್ ಖಮಾನದ ಎದುರುಗಡೆನ ಸೈನಿಕರದು ಕವಾಯತ್ ಮೈದಾನ ಇತ್ತು. ಅದ್ರ ಮೂಲಿಗೆ ಆ ಕಡೆ ಇನ್ನೂ ಒಂದು ಟಿಪ್ಪುನ ಮದ್ದಿನ ಅರಮನೆನೂ ಅದ, ಅದನ್ನು ಯಾವಾಗ ಹೋಗಿ ನೋಡ್ಕೊಂಬರೋಣಂತ. ಸರಿ, ಇನ್ ಶಾಸನ ನೋಡ್ಲಿಕ್ಕೆ ಹೋಗೋಣ. ಹಾಂ ನಡಿ ಹೋಗೋಣ ನಡಿ, ಹಿಂಗೆ ಗುಡಿ ಹಿಂದ್ಗಡೆ ಹೋಗಿ ನೋಡೋಣ. ಹೆಂಗಿತ್ತಪ್ಪ ಹಳೆ ಬೆಂಗಳೂರು ದರ್ಶನ? ಚಲೋ ಇತ್ತು. ಬೆಂಗಳೂರು ಪೇಟೆ ಒಳಗಿರೋ ಜಾಗಗಳನ್ನು ನೋಡ್ಲಿ ಇನ್ನೊಮ್ಮೆ ಬರೋಣಂತ ಮತ್ತಿಲ್ಲಿ. ಸರಿಪ್ಪ, ಈಗ ಕಾರಿನ ಮ್ಯೂಸಿಕ್ ಸಿಸ್ಟಮ್ನಾಗ ನಿಮ್ಮ ಅಜ್ಜ ಶ್ರೀ ಎಮ್ ವಿ ದೀಕ್ಷಿತ್ರ ಹಾಡಿರುವ ಹೆಂಕಪ್ಪನ ಹಾಡದಲ್ಲ, ಅದ್ನಾಕ ಹೆಂಕಪ್ಪನ ದರ್ಶನ ಮಾಡೇವಿ. ಹೆಂಕಪ್ಪನ ಹಾಡು ಕೇಳ್ಕೋತ ಮನೆಗೆ ಹೋಗೋಣಂತ. ಶಿರ ನಾಮದ ವೆಂಕಟರಮಣ ದಾಸನ ಮಾಡಿ ಕೋಯನ್ನ ಸ್ವಾಮಿ ದಾಸನ ಮಾಡಿ ಕೋಯನ್ನ ಸ್ವಾಮಿ ಶಿರ ನಾಮದ ವೆಂಕಟರಮಣ ದಸನ ಮಾಡಿ ಕೋಯನ್ನ ದುರುಳ ಬುದ್ಧಿಗಳೆಲ್ಲ ಬಿಡಿಸೋ ಸ್ವಾಮಿ ದುರುಳ ಬುದ್ಧಿಗಳೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೊಡಿಸೋ ಚರಣ ಸೇವೆಯನಗೆ ಕೊಡಿಸೋ ಅಭಯ ಕರಪುಷ್ಪವೆನ್ನಯ ಶಿರದಲ್ಲಿ ಮುಡಿಸೋ ಕರಪುಷ್ಪವೆನ್ನಯ ಶಿರದಲ್ಲಿ ಮುಡಿಸೋ ದಸನ ಮಾಡಿ ಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಸನ ಮಾಡಿ ಕೋಯನ್ನ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ಸ್ವಾಮಿ ದೃಢ ಭಕ್ತಿ ನಿನ್ನಲ್ಲಿ ಬೇಡಿ ನಾನಡಿಗರಗುವೆನಯ್ಯ ಅನುದಿನ ಪಾಡಿ ಕಡೆಗಣ್ಣಿಲೇಕನ್ನ ನೋಡಿ ಬಿಡುವೆ ಕೊಡು ನಿನ್ನ ಧ್ಯಾನವ ಮನಸೂಚಿ ಮಾಡಿ ಕೊಡು ನಿನ್ನ ಧ್ಯಾನವ ಮನಸೂಚಿ ಮಾಡಿ ದಸನ ಮಾಡಿ ಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಸನ ಮಾಡಿ ಕೋಯನ್ನ ಮೊರೆ ಹೊಕ್ಕವರ ಕಾವ ಬಿರುದು ಸ್ವಾಮಿ ಮೊರೆ ಹೊಕ್ಕವರ ಕಾವ ಬಿರುದು ಎನ್ನ ಮರೆಯದ ರಕ್ಷಣೆ ಪಾಡಯ್ಯ ಪೊರೆದು ದುರಿತಗಳೆಲ್ಲವ ತರಿದು ಸಿರಿ ಪುರಂದರ ವಿಠಲ ಕರುಣದಿ ಕರೆದು ಪುರಂದರ ವಿಠಲ ಕರುಣದಿ ಕರೆದು ದಾಸನ ಮಾಡಿ ಕೋಯನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ ದಸನ ಮಾಡಿಕೋ ದಸನ ಮಾಡಿಕೋ ದಸನ ಮಾಡಿಕೋ ಎನ್ನ ಕನ್ನಡ ಕೇಳುಗರೆ, ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಮುಂದಿನ ಕಾರ್ಯಕ್ರಮಗಳು ನಿರಂತರವಾಗಿ ಪ್ರಸಾರ ಆಗುತ್ತೆ. ನೀವು ಕೇಳ್ತಾ ಇರಿ ನಿಮ್ಮ ರೇಡಿಯೋ ಗಿರ್ಮಿಟ್ನಲ್ಲಿ.